ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಹೂವಿನ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜಮ್ಮ ಅವರೇ. ನಮಸ್ಕಾರ ಸರ್. ಮಂಜಮ್ಮ ಅವರೇ ಹೇಳಿ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನಮಗೆ ಒಂದು 55 ವಯಸ್ಸು. 55 ವರ್ಷ. ಈಗ ಈ ಕೃಷಿ ವೃತ್ತಿಯನ್ನ ಮಾಡ್ತಾ ಇದ್ರಾ ನೀವು? ಮಾಡ್ತಾ ಇದೀವಿ. ನೀರುಳ್ಳಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ರಾಗಿ ಬೆಳಿತೀವಿ, ಹೂವು ಬೆಳಿತೀವಿ, ತರ ತರದ ಹೂವನ್ನು ಬೆಳಿತೀವಿ. ಈಗ ಬಾಲ್ಯದಲ್ಲಿ ಈಗ ಏನು ವಿದ್ಯಾಭ್ಯಾಸ ಮಾಡಿದಿರಾ? ವಿದ್ಯಾಭ್ಯಾಸ ಅಷ್ಟೇನಿಲ್ಲ ಸರ್, ಅವಾಗ 5ನೇ ಕ್ಲಾಸ್. ಐದನೇ ಕ್ಲಾಸ್? ಯಾಕೆ ಹೆಚ್ಚು ಓದಕ್ಕಾಗ್ಲಿಲ್ವ ಅವತ್ತು? ಇಲ್ಲ ಸರ್, ಅವಾಗೆಲ್ಲ ಒಂದ್ ಸ್ವಲ್ಪ ಬಾಳ ಕಮ್ಮಿ, ತುಂಬಾ ಬಡತನ ಮಾಡಿಲ್ಲ ಸರ್. ಅವಾಗ ಸೈನ್ ಮಾಡ್ತೀವಿ, ಎಲ್ಲ ತಿಳ್ಕೊಂತೀವಿ. ಈಗ 5ನೇ ಕ್ಲಾಸ್ ತನಕ ಅಷ್ಟೇ ಓದಿದಿರಾ ನೀವು? ಯಾಕೆ ತಂದೆ ತಾಯಿ ಕಳಿಸ್ಲಿಲ್ವಾ? ಕಳಿಸ್ತಾ ಇದ್ರು ಸರ್, ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವಾಗ ಓದೋದಕ್ಕೆ. ಇವಾಗೆಲ್ಲ ಇಂಟ್ರೆಸ್ಟ್ ಐತೆ, ಮುಗ್ದೋಗ್ಬಿಟ್ಟಿದ್ ನಮ್ದು. ಯಾಕೆ ಬರ್ಲಿಲ್ಲ ಇಂಟ್ರೆಸ್ಟ್? ನಮಗೆ ನಮ್ಮ ಅಣ್ಣರ ಮಕ್ಕಳೆಲ್ಲ ಇದ್ರ, ಎಲ್ಲರೂ ಅವ್ರ ಎತ್ತಿಗೆಬೇಕು, ನೋಡ್ಬೇಕು, ಅವ್ರನ್ನೆಲ್ಲ ಸಾಕ್ಬೇಕಂತ ಹಿಂಗ್ ಇಂಟ್ರೆಸ್ಟ್ ಹೋಗ್ಬಿಡ್ತು ಸರ್. ಹಂಗಾಗಿ ನಾವು ಓದ್ಲಿಲ್ಲ ಸರ್. ಅಂದ್ರೆ ಅವಾಗಿನ ಕಾಲದಾಗೆಲ್ಲ ಹೆಣ್ಮಕ್ಳನ್ನ ಚಿಕ್ಕ ಹುಡುಗರನ್ನ ಎತ್ಕೊಳಕಾಗಿ ಶಾಲೆ ಬಿಡಿಸ್ತಾ ಇದ್ರು. ಅವಾಗ ಈಗ 5ನೇ ಕ್ಲಾಸ್ ತನಕ ಅಷ್ಟೇ ಓದಕ್ ಸಾಧ್ಯ ಆಯ್ತು ನಿಮಗೆ? ಅಷ್ಟೇ ಸರ್. ಏನ್ ಅನ್ಸುತ್ತೆ ಈಗ ನಿಮಗೆ? ಓದ್ಲಿಲ್ಲಲ್ಲ, ಓದ್ಬೇಕು ಅನ್ಸುತ್ತೆ, ಮುಗ್ದಾಗೈತಲ್ ಸರ್ ಇವಾಗ. ಅದಕ್ಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತೀವಿ ನಾವು. ಎಷ್ಟು ಜನ ಮಕ್ಕಳು ಇದಾರೆ ನಿಮಗೆ? ನಮಗೆ 4 ಜನ ಸರ್. 4 ಜನ. ಏನೇನು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರಾ? ಒಬ್ರು ಸ್ಟಾಫ್ ನರ್ಸ್ ಮಾಡ್ಯಾರ ಮಕ್ಕಳು, ಹೆಣ್ಮಗಳು. ಇನ್ನೊಬ್ಬ ಸ್ಟಾಫ್ ನರ್ಸ್, ಇನ್ನೊಬ್ರು ಡಾಕ್ಟರ್ ಟ್ರೈನಿಂಗ್ ಮಾಡ್ತಿದಾರೆ. ಇನ್ನೊಬ್ಬ ಮಗ ಜಮೀನ್ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರ. ಈಗ ತಾವಂತೂ ಓದಕ್ ಆಗ್ಲಿಲ್ಲ, ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ ಅನ್ಸುತ್ತೆ, ತುಂಬಾ ಎಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ನಮ್ ಕೈಲಿ ಅಂತ ಆಗ್ಲಿಲ್ಲ, ಮಕ್ಕಳಾದ್ರೆ ವಿದ್ಯಾಭ್ಯಾಸ ಮಾಡ್ಲಿ, ಚೆನ್ನಾಗಿರ್ಲಿ ಎಂಬ ಉದ್ದೇಶ ಜಾಸ್ತಿ ಐತೆ ಸರ್ ನಮಗೆ. ಹೌದು. ಮಂಜಮ್ಮ ಅವರೇ, ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ? 2 ಎಕರೆ ಐತೆ ಸರ್. 2 ಎಕರೆ ಇಂದ ಅದೆಲ್ಲ ಜಮೀನು ಮಾಡ್ತಕೊಂಡು ಹೋಗ್ತಾ ಇದೀವಿ ಸರ್. ನೀರಾವರಿ ಮಾಡಿ ಎಷ್ಟು ವರ್ಷ ಆದ್ನಿ? ನೀರಾವರಿ ಮಾಡಿ 1-4 ವರ್ಷ ಆಯ್ತು. ಈಗ ಮೊದ್ಲೆಲ್ಲ ಏನ್ ಬೆಳೀತಾ ಇದ್ರಿ ನೀರಾವರಿ ಮಾಡಿ? ಮುಂಚಿತವಾಗಿ ರಾಗಿ, ನವಣೆ, ಸ್ವಲ್ಪ ಸ್ವಲ್ಪ ಶೇಂಗಾ, ಈಗ ತರ ತರದ್ ಬೆಳೀತಾ ಇದೀವಿ ಸರ್. ಈಗ ಮತ್ತೆ ಅಡಿಕೆ ಆಗ್ಬೇಕಂತ ಅನಿಸ್ತಲ್ವಾ? ಅನ್ನಿಸ್ತಾ, ನೀರಿಲ್ಲ ಸರ್ ಅವಾಗ, ಈಗ ನೀರೈತೆ, ಮಾಡ್ಬೇಕು ಜಾಸ್ತಿ, ನಾವು ಮುಂದುವರಿಬೇಕು ಅಂತಂದು ನಮ್ಗೆ ಜಾಸ್ತಿ ಆಸಕ್ತಿ ಐತೆ ಸರ್. ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? 2 ಹಾಕ್ಸಿದ್ವಿ ಸರ್. ಯಾಕೆ ಒಂದೇ ಆಗ್ಲಿಲ್ಲ ನಿಮ್ಗೆ? 2 ಎಕರೆ ಸರ್, ಮಳೆ ಇಲ್ಲ, 10 ವರ್ಷಗಟ್ಟಲೆ ಮಳೆ ಹೋಗ್ಬಿಡ್ತ ಅವಾಗ. ಹಂಗಾಗಿ ಬೋರ್ ಹಾಕ್ಸಿದ್ವಿ, ಅಷ್ಟು ಕಷ್ಟ ನೀರ್ ಕಮ್ಮಿ ಮಾಡ್ತಾ ಇದೀವಿ, ಉದ್ದೇಶಪಟ್ಟು ಮಾಡ್ತಾ ಇದೀವಿ. ಈಗ 2 ಬೋರ್ನಲ್ಲಿ ನೀರ್ ಇದೆಯಾ? ಹ್ಞೂ ಸರ್, ಐತಿ. ಈಗ ಹೂ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಹೂ ಅಂತಂದ್ರೆ ಯಾವ ತರ ಹೂ ಬೆಳೀತಾ ಇದ್ರ? ಸುಗಂಧರಾಜು, ಸೇವಂತಿಗೆ, ಮತ್ತಿನ್ನೊಂದು ಕಲರ್ ಸೇವಂತಿಗೆ ಅಂತ ಬರುತ್ತೆ ಅದು, ಅದ್ರ ಮಧ್ಯದಾಗ ಚೆಂಡು ಹೂವು, ಹಿಂಗೆಲ್ಲ ಮಾಡ್ತದೆ. ತರಕಾರಿನೂ ಬೆಳಿತದೆ. ತರಕಾರಿನೂ ಬೆಳಿತಾ ಇದ್ರ. ಈಗ ಹೂವನ್ನ ಈಗ ಸುಗಂಧರಾಜ, ಸೇವಂತಿಗೆಯಲ್ಲಿ 2-3 ನಮೂನಿ ಬೆಳಿತಾ ಇದೀವಿ, ಚೆಂಡು ಬೆಳಿತಾ ಇದ್ವಿ ಅಂತ ಹೇಳಿದ್ರ, 1 ಎಕರೆ ಒಳಗಡೆ ಬೆಳಿತಾ ಇದ್ರ ಇಷ್ಟನ್ನ? 1 ಎಕರೆ ಒಳಗಡೆ ಬೆಳಿತದೆ, ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಅಷ್ಟಕ್ ನೀರು ಮೇಂಟೈನ್ ಆಗಲ್ಲ ಅಂತ ಹೇಳಿ ಇಷ್ಟಕ್ ಮಾಡ್ತಾ ಇದೀವಿ. ಈಗ ಹೂವನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಸ್ವಲ್ಪ ಲಾಭ ಬರುತ್ತೆ, ಉಳಿತಾಯ ಆಗುತ್ತೆ, ನಮಗೆ ಜಾಸ್ತಿ ಆಸಕ್ತಿ ಬರುತ್ತೆ, ಹೊಲದ ಮನೆ ಕೆಲಸ ಅಂದ್ರೆ ಮಾಡ್ಲೇಬೇಕು ಕಂಡೀಷನ್ ಆಗಂತಂದು ನಾವು ಉದ್ದೇಶವಾಗಿ ಮಾಡ್ತಾ ಇದೀವಿ. ಈಗ ಪ್ರತಿನಿತ್ಯ ನಿಮ್ಗೆ ಆದಾಯ ಬರುತ್ತೆ? ಆದಾಯ ಬರುತ್ತೆ. ಈಗ ಸುಗಂಧರಾಜ ಹೂವಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ರ ಹೇಳಿ? ಅದು ಸ್ವಲ್ಪ ಗಡ್ಡೆ ಇರುತ್ತೆ ಸರ್ ಅದ್ರದ್ದು, ಅದನ್ನ ಹಾಕ್ತಿವಿ, ಅದು ಮೊಳಕೆ ಹೊಡೆದು ಅದೆಲ್ಲ ಕಳೆ ತಕ್ಕೊಂಡು ಅದಕ್ಕೆ ಔಷಧಿ ಗೊಬ್ಬರ ಹಾಕೊಂಡು ನೀರಿಟ್ಕೊಂಡು ಅದನ್ನೆಲ್ಲ ಮಾಡ್ತದೆ ಸರ್. ಈಗ ಸುಗಂಧರಾಜ ಹೂವಿನ ಗಡ್ಡೆ ಅಂತಂದ್ರೆ ಎಲ್ಲಿ ತಂದ್ರೆ ನೀವು? ಸಿಗುತ್ತಾ, ಎಲ್ಲಿ ಬೆಳೀತಾರ ಅಲ್ಲೋಗಿ ತರ್ಬೇಕು ನಾವು, ಅಲ್ಲಿಂದ ತಂದು ಅದನ್ನ ಮಾಡ್ತದೆ ಸರ್. ಈಗ ಯಾರು ರೈತರು ಬೆಳೀತಾರ ಅವ್ರ ರೈತರ ಜಮೀನಲ್ಲಿ ತರೋದು? ಈಗ ತರೋದು ಅಲ್ಲಿಂದ. ಕೊಡ್ತಾರ ರೈತರು? ಕೊಡ್ತಾರ ಸರ್, ದುಡ್ಡು ಕೊಟ್ಟರೆ ಕೊಡ್ತಾರ ಅವ್ರು, ದುಡ್ಡಿಗೆ ಮಾರ್ತಾರ ಪಾಪ, ಅವರು ಮಾಡ್ತಾರಲ್ಲ ಹಂಗಾಗಿ ಮಾಡ್ತಾರೆ. ಒಂದ್ ಗಡ್ಡೆಗೆ ಇಷ್ಟ ಅಂತಾರ? ಚೀಲದ ಲೆಕ್ಕ ಇಷ್ಟಂತ ಟಾರ್ಗೆಟ್ ಮಾಡ್ತಾರೆ, ಅದನ್ನ ತಂದು ನಾವು ಬೆಳಿತೀವಿ ಸರ್. ಹೆಂಗ್ ಚೀಲ ಕೊಡ್ತಾರ ಅವರು? ಚೀಲ 500-400 ಹಿಂಗೆಲ್ಲ ಕೊಡ್ತಾರ ಸರ್. ಇದು ಸೊಸಿ ಅಂದ್ರೆ ಹೂವ, ಸೊಸಿ ಲೆಕ್ಕ 2 ರೂಪಾಯಿಗೆ ಒಂದು. ಯಾವ ಸಸಿ? ಸೇವಂತಿಗೆ. ಸಸಿ ಲೆಕ್ಕ? ಸಸಿ ಲೆಕ್ಕ ಸರ್. ಅದ 2,000, 3,000, 4,000 ಹಿಂಗ ಹಾಕಿ ಮೇಂಟೈನ್ ಮಾಡ್ತೀವಿ ಸರ್ ನಾವು. ಈಗ ಸುಗಂಧರಾಜ ಹೂವನ್ನ 1/2 ಎಕರೆ ಒಳಗಡೆ ನಾಟಿ ಮಾಡಿದ್ರ ನೀವು? ನಾಟಿ ಮಾಡಿ. ಈಗ ಗಡ್ಡೆ ತರ್ತಿರಪ್ಪ, ಈಗ ನಾಟಿಗಿನ ಮುಂಚಿತವಾಗಿ ಭೂಮಿಯನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ತೀರ? ಫಸ್ಟ್ ಬೇಸ ಹೊಡಿಸ್ತೀವಿ ಸರ್, ಬೇಸ ಹೊಡಿಸಿ ಅದನ್ನ ಅರಗಿಸಿ ಬೋದೆಳ್ದಂಗೆ ಎಳ್ದ್ ಬಿಟ್ಟು ಅದಕ್ಕೆ ಡ್ರಿಪ್ ಎಳೆದು ನೀರ್ ಬಿಟ್ಟು ಅದನ್ನ ಇದ್ ಮಾಡ್ತೀವಿ ಸರ್. ಈಗ ಗೊಬ್ಬರ ಏನ್ ಕೊಡಲ್ವಾ? ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಡ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಆಮೇಲೆ ಇದು ರೆಡಿಮೇಡ್ ಗೊಬ್ಬರ ಕೊಡ್ತೀವಿ, ಕೊಟ್ಟೇನೆ ಬರೋದು. ರೆಡಿಮೇಡ್ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ. ಬೋದೆಳ್ದು ಅದ್ರ ಮೇಲೆ ನಾಟಿ ಮಾಡ್ತೀವಿ? ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅದ್ರ ಮೇಲೆ ಡ್ರಿಪ್ ಮಾಡಿಸಿ ಸಸಿಯಲ್ಲಿರುತ್ತೆ ಅಲ್ಲೇ ಹೋಗ್ಬೇಕು ಸರ್ ನೀರು, ಬೇರೆ ಕಡೆ ಗಡ್ಡೆಯಲ್ಲಿರುತ್ತೆ ಅಲ್ಲಿಗೆ ನೀರ್ ಬಿಡೋದು, ಅಲ್ಲಿಗೆ ನೀರ್ ಬಿಡೋದು, ಆ ತರ ಮಾಡ್ತೀವಿ ಸರ್. ಈಗ ಆಯಿಲ್ ನೀರ್ ಬಿಡಲ್ಲ ನೀವು ಅದಕ್ಕೆ? ಇಲ್ಲ ಸಾಯಕ್ ನೀರ್ ಅಷ್ಟಾಗಲ್ಲ ಸರ್, ಅದಕ್ಕೋಸ್ಕರ ಡ್ರಿಪ್ ತರ ಮಾಡ್ಬಿಟ್ಟು ಮೇಂಟೈನ್ ಮಾಡ್ತೀವಿ. ಓಹೋ, ಈಗ ನೀರಿನ ಸಮಸ್ಯೆ ಇದೆ. ಸಮಸ್ಯೆ ಇದೆ ಸರ್. ಈಗ ಕಡಿಮೆ ನೀರನ್ನೆಲ್ಲ ಒಳ್ಳೆ ಯಶಸ್ವಿ ಬೆಳಿಬೇಕು ಅಂತ ನೀವು. ಈಗ ಹನಿ ನೀರಾವರಿ ಡ್ರಿಪ್ ಮಾಡಿದ್ವಿ ಅಂತ ಹೇಳಿದ್ರ, ಇದೆಲ್ಲ ಯಾವ ರೀತಿ ಮಾಡಿಸಿದ್ರ? ಈಗ ಎಲ್ಲ ನೀವೇ ಸ್ವಂತ ದುಡ್ಡು ಕೊಟ್ಟು ಮಾಡಿಸಿದ್ರ? ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ತಗೊಂಡಿದ್ರ? ಸಬ್ಸಿಡಿ ತಗೊಂಡಿಲ್ಲ ಸರ್, ತಗಬೇಕಂತ ಉದ್ದೇಶ ಮಾಡ್ತಾ ಇದೀವಿ. ಈ ಸದ್ಯಕ್ಕೆ ನಾವೇ ಮಾಡ್ಕೊಂಡಿದ್ವಿ. ನೀವೇ ಮಾಡಿದ್ರಿ ಸರ್? ಖರ್ಚೆಲ್ಲ ಬಹಳ ಬಂದಿದೆ. ಬಂದಿದೆ ಸರ್, ಒಂದ್ ಎಕರೆಗೆ ಮಾಡಿದ್ರಂತೂ 45,000 ಆಗುತ್ತೆ ಸರ್. ಸುಗಂಧರಾಜ ಹೂವು ಒಂದು ಬೆಳಿಗ್ಗೆ, ಈಗ ಜಾಸ್ತಿ ಮಳೆ ಆತಂದ್ರೆ ಏನಾದ್ರು ಸಮಸ್ಯೆ ಬರುತ್ತ? ಸುಗಂಧರಾಜ್ಗೆ ಜಾಸ್ತಿ ಮಳೆ ಬಂದ್ರೆ ಸಮಸ್ಯೆ ಬರಲ್ಲ, ಔಷಧಿ ಚೆನ್ನಾಗಿ ಹೊಡಿಬೇಕು. ಮಳೆ ಬಂದ್ರೆ ಸ್ವಲ್ಪ ಹುಳ ಕುತ್ಕೊಳ್ಳುತ್ತೆ ಅಂತಂದ ಹೇಳಿ ತಿಂಗಳಿಗೆ 2-3 ಸರಿ 4 ಸರಿ ಔಷಧಿ ಹೊಡಿತೀವಿ ಸರ್. ಏನ ರೋಗ ಬರುತ್ತೆ? ರೋಗ ಬರುತ್ತೆ, ಒಂಥರ ಚುಕ್ಕೆ ರೋಗ, ಸಣ್ಣದು ನುಸಿ ರೋಗ ಅದೆಲ್ಲ ಬರುತ್ತೆ ಸರ್. ಏನು ಎಲೆ ಮೇಲೆ ಬರುತ್ತಾ, ಹೂವಿನ ಮೇಲೆ ಬರುತ್ತಾ? ಇಲ್ಲ, ಎಲೆ ಮೇಲೆ ಕುತ್ಕೊಳ್ಳಿದ್ರೆ ಹೂಗ್ ಹೋಗುತ್ತೆ. ಹಂಗಾಗಿ ಔಷಧಿ ಕಂಟ್ರೋಲ್ ಮಾಡಿದ್ರೆ ಹೂವು ಚೆನ್ನಾಗಿ ಬರುತ್ತೆ. ಆತರ ಮಾಡ್ತದೆ. ಎಲೆ ಚೆನ್ನಾಗಿದ್ರೆ ಹೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಎಲೆ ಮೇಲೆ ಕುತ್ಕೊಂಡು ಹೂವಿನ ಮೇಲೆ ಕರೆದಾಗುತ್ತೆ, ಹೂವು ಉಳುಕಾಗುತ್ತೆ ಹುಳ ಕುತ್ಕೊಂಡು. ಅದಕ್ಕೆ ಜಾಸ್ತಿ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಔಷಧಿನೇ ಜಾಸ್ತಿ ಹೊಡಿತೀವಿ ನಾವು. ಈಗ ಹೂವು ಏನಾದ್ರೂ ಡ್ಯಾಮೇಜ್ ಆತಂದ್ರೆ ಉಳುಕ ಬಂತಂದ್ರೆ ಅದು ಡಿಮ್ಯಾಂಡ್ ಇರಲ್ಲ? ಡಿಮ್ಯಾಂಡ್ ಇರಲ್ಲ ಸರ್, ತಗೊಳ್ಳೋದು ಇಲ್ಲ ಮಾರ್ಕೆಟ್ಗೆ ಹೋದ್ರೆ ಅದನ್ನ. ಇದೇನ್ ರಮ ಹೂವು ಈ ತರ ಐತೆ, ಕಡಿಮೆ ರೇಟ್ ಅಂತಾರೆ, ಮತ್ತೆ ರೇಟ್ ಸಿಕ್ಕಲ್ಲ ನಮಗೆ. ತಗೊಂಡೋಗಿದ್ದು ಅದು ಜಾಸ್ತಿ ಕೂಲಿನೂ ಮೈಂಟೈನ್ ಆಗಲ್ಲ ನಮ್ಗೆ, ವರ್ಕೌಟ್ ಆಗಲ್ಲ, ಆ ತರ ಆಗುತ್ತೆ ಅದು. ಈಗೆಲ್ಲ ನಾಟಿ ಮಾಡ್ತಿರಲ್ಲ ಗಡ್ಡೆಯನ್ನ, ಅದರೊಳಗಡೆ ಮತ್ತೇನೇನು ಕೆಲಸ ಇರುತ್ತೆ ನಿಮಗೆ? ನಾಟಿ ಮಾಡಿದ್ಮೇಲೆ ಡ್ರಿಪ್ ಬಿಟ್ಟು ನೀರ್ ಬಿಡ್ತೀವಿ, ಆಮೇಲೆ ಒಂದ್ಸರಿ ಕಳೆ ತೆಗಿತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಆಮೇಲೆ ಗವರ್ಮೆಂಟ್ ಗೊಬ್ಬರ ಹಾಕ್ತೀವಿ ಸರ್. ಬುಡ್ಬುಡ್ಕಾಗ್ತಿವಿ. ಕಳೆ ಅಂತಂದ್ರೆ ನೀವೇ ತೆಗಿತೀರಾ? ಜಾಸ್ತಿ ಇದ್ರೆ ಕೂಲರ್ ಇಟ್ಕೊಂತೀವಿ. ಕಳೆನಾಶಕ ಈ ತರ ಏನು ಸಿಂಪಡಣೆ ಮಾಡಲ್ಲ ನೀವು? ಸಂಪಾದನೆ ಮಾಡಿದ್ರೆ ಹೂಗೆ ಡೋಕ್ ಆಗುತ್ತೆ ಸರ್ ಈಗ. ಅದಕ್ಕೋಸ್ಕರ ಜಾಸ್ತಿ ಹೊಡಿಯಲ್ಲ ನಾವು, ಕಳೆನಾಶಕ ಹೊಡಿಯಲ್ಲ ನೀವು. ಈಗೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಎಲ್ಲ ಕಳೆಗಳನ್ನ? ತಗಸೋದು ಎಷ್ಟು ಬಾರಿ ತಗಸ್ತೀರಾ? ತಗಸ್ತೇವೆ, ಒಂದ್ಸರಿ ಬೆಳೆ ಬಂದ್ರೆ 4-5 ಸರಿ ಕಳೆ ತೆಗಿಬೇಕಾದ್ರೆ. ಈಗ ಅಷ್ಟೊಂದು ಕಳೆಗಳು ಬರ್ತಾವ ಅದರಲ್ಲಿ? ಬರುತ್ತೆ, ಹಂಗೇನ್ ತೊಂದ್ರೆ ಇಲ್ಲ ಸರ್, ಮಾಡ್ತೀವಿ, ಮಾಡ್ಬೇಕು, ಸಿಗುತ್ತೆ, ಖರ್ಚು ಬಹಳ ಬರುತ್ತೆ, ಈ ತರ ಎಲ್ಲ ಆಗುತ್ತೆ ಸರ್. ಖರ್ಚು ಅಂತಂದ್ರೆ ಯಾವ ತರ ಜಾಸ್ತಿ ಬರುತ್ತೆ? ಯಾವ ತರ ಜಾಸ್ತಿ? ಕಳೆಗೆ ಜಾಸ್ತಿ ಬರುತ್ತೆ, ಔಷಧಿ ಹೊಡಿಬೇಕು, ಔಷಧಿ ಜಾಸ್ತಿ ಬರುತ್ತೆ. ಅದನ್ನ ತಂದು ಚೆನ್ನಾಗಿ ಮಾಡ್ಲಿಲ್ಲ ಅಂತಂದ್ರೆ ಕಡಿಮೆ ದುಡ್ಡು ಸಿಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಾಡ್ತದೆ ಸರ್. ಈಗ ನಾವು ಖರ್ಚು ಜಾಸ್ತಿ ಮಾಡಿ ಆದಾಯ ಅಲ್ಲೇ ಹೋಯ್ತಂದ್ರೆ ನಮ್ಗೆ ಲಾಭ ಆಗಲ್ಲ ಸರ್. ಹಿಂಗ ತರ ಆಗುತ್ತೆ ಸರ್ ನಮ್ಗೆ. ಈಗೆಲ್ಲ ಮೇಲ್ಗೊಬ್ಬರವಾಗಿ ಯಾವ್ಯಾವ ಗೊಬ್ಬರ ಕೊಡ್ತೀರಿ? ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂದ್ರೆ ಜೊತೆಗೆ ರಾಸಾಯನಿಕ ಗೊಬ್ಬರ ಏನೇನು ಕೊಡ್ತೀರಾ? DAP, ವೀರ್ಯ, ಇನ್ನೊಂಥರ ಕಾಂಪ್ಲೆಕ್ಸ್ ಅಂತ ಬರುತ್ತೆ, ಅದು ಮೂರು ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ ಸರ್. ಕೊಟ್ಟರೆ ಚೆನ್ನಾಗಿ ಫಲವತ್ತ ಬರುತ್ತೆ ಅದು, ಅದಕ್ಕೋಸ್ಕರ ನಾವು ಎಷ್ಟೋ ಸರಿ ಅದನ್ನ ಕೊಡ್ತಲೇ ಇದೀವಿ. ಅಂದ್ರೆ ದಷ್ಟಪುಷ್ಟವಾಗಿ ಬರುತ್ತೆ? ದಷ್ಟಪುಷ್ಟವಾಗಿ ಬರುತ್ತೆ. ಈಗ ಹೂ ಸ್ಟಾರ್ಟ್ ಆಗುತ್ತಲ್ಲ, ಈಗೆಲ್ಲ ಹೂ ಸ್ಟಾರ್ಟಿಂಗ್ ನಾಗ ನಿಮ್ಗೆ ಎಷ್ಟೆಷ್ಟು ಕೆಜಿ ಸಿಕ್ಕು? ಹೂವು 10 ಕೆಜಿ, 15 ಕೆಜಿ ಇಂದ ಆಮೇಲೆ 20 ಕೆಜಿ, 30 ಕೆಜಿ, 50 ಕೆಜಿ ತನಕ ಸಿಗುತ್ತೆ. ಅಂತಂತ ಜಾಸ್ತಿ ಆಗ್ತಾ ಹೋಗುತ್ತೆ, ಲಾಸ್ಟ್ 5 ಚೀಲ 6 ಚೀಲ ಹಿಂಗೆ ಕ್ವಿಂಟಲ್ ಗಟ್ಟಲೆ ಸಿಗುತ್ತೆ ಸರ್. ಈಗ ಪ್ರತಿನಿತ್ಯ ಈಗ ಹೂ ಯಾವ ಟೈಮ್ ನಲ್ಲಿ ಬಿಡಿಸ್ತೀರಾ ನೀವು? ಬೆಳಿಗ್ಗೆ 9 ಗಂಟೆ ಮುಗಿಸ್ಬೇಕು, ಮತ್ತೆ ಮಾರ್ಕೆಟ್ ತಂದು ಕೊಡ್ಬೇಕು. ಎಷ್ಟು ಗಂಟೆಗೆ ಹೋಗ್ತೀರಾ ಹಂಗಾದ್ರೆ? 6 ಗಂಟೆಗೆ ಹೋಗ್ತೀವಿ ಸರ್ ನಾವು, 6 ಗಂಟೆಯಿಂದ 9 ಗಂಟೆಗೆ ಕ್ಲೋಸು. ಎಷ್ಟು ಜನ ಹೋಗ್ತೀರಾ? ಹೋಗ್ತೀವಿ, ಬಹಳ ಹೂ ಇದ್ರೆ 5 ಜನ ಹೋಗ್ತೀವಿ, 4 ಜನ ಹೋಗ್ತೀವಿ, 10 ಜನ ಹೋಗ್ತೀವಿ ಬಹಳ ಇದ್ರೆ. ಓಹೋ, 9 ಗಂಟೆಗೆ ಮುಗಿಬೇಕು ಹೂವು. ಸ್ವಲ್ಪ ಜನ ಇದ್ದಾಗ ನೀವು ಹೋಗಿ ಬಿಡ್ತೀರ? ನಾವೇ ಹೋಗ್ತೀವಿ ಸರ್. ಜಾಸ್ತಿ ಹೂ ಆದಂಗೆಲ್ಲ ಬೇರೆ ಬೇರೆ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗ್ತೀರಾ? ಜಾಸ್ತಿ ಬೇಕು ಜನ ಅವಾಗ. ಈಗ ಹೂ ಅಂದ್ರೆ ಕಟಾವ್ ಯಾವ ತರ ಮಾಡ್ತೀರಾ? ಕೈಲಿಂದ ಹಂಗ ಕೇಳ್ತೀರಾ? ಕೈಯಿಂದ ಸೇವಂತಿಗೆ ಹೂ ಮಾತ್ರ ಕೊಯ್ಬೇಕು ಸರ್ ಅದನ್ನ, ಕೊಯ್ದು ಕಟ್ಟಿ ಮಾರ್ಕೆಟಿಗೆ ಬಿಡ್ಬೇಕು. ಈಗೆಲ್ಲ ಸುಗಂಧರಾಜ ಐತಲ್ಲ, ಅಂದ್ರೆ ಸಾಗುತ್ತಾ ಬಿಡಿಸೋದು ಹೂವು? ಬೇಗ ಆಗುತ್ತೆ ಸರ್ ಅದು, ಇದು ಸೇವಂತಿಗೆ ಬೇಗ ಆಗಲ್ಲ. ಇಬ್ರಿಗಿದ್ರೆ 4 ಜನ ಕೆಲಸ ಮಾಡ್ಬೇಕು, 4 ಜನ ಕಟ್ಟಬೇಕು, ಮತ್ತೆ ತಗೊಂಡೋಗ್ಬೇಕು, ಜಾಸ್ತಿ ಕೆಲಸ ಇರುತ್ತೆ ಸರ್. ಇದನ್ನ ಸುಗಂಧರಾಜನ್ ಕಟ್ಟಲ್ಲ? ಇಲ್ಲ ಇಲ್ಲ ಕಟ್ಟಲ್ಲ, ಹಂಗೆ ಕೆಜಿ ಲೆಕ್ಕಕ್ಕೆ ಹಂಗೆ ಕೊಡ್ತೀವಿ ಮಾರ್ಕೆಟಿಗೆ. ಮಾರ್ಕೆಟಿಗೆ ಕೊಡ್ತೀವಿ, ಅದು ಹೆಂಗ್ ರೇಟ್ ಇರುತ್ತೋ ಆ ರೇಟಿಗೆ ಕೊಡ್ತಾರ ಅವರು. ನಾವೇ ರೇಟ್ ಮಾಡಿದ್ರು ತಗೊಳ್ಳಲ್ಲ ಅವರು, ಅವ್ರ ರೇಟ್ ಎಷ್ಟು ನಡಿಬಹುದು ಅಂತಂದ್ ಅವ್ರು ಹೇಳ್ತಾರೆ, ಆ ರೇಟಿಗೆ ನಾವು ಕೊಡ್ತದೆ ಸರ್. ಈಗ 9 ಗಂಟೆ ಒಳಗೆ ನೀವು ಹೂ ಕಟಾವ್ ಮಾಡಿಬಿಡ್ಬೇಕು. ಹ್ಮ್ ಸರ್, ಸುಗಂಧರಾಜ್ ಮಾಡ್ಬೇಕು, ಇದು ಇದೇನ್ ಮಾಡಂಗಿಲ್ಲ, 2 ಗಂಟೆ 3 ಗಂಟೆ ಮಾಡಿದ್ರು ಸಾಯಂಕಾಲ ಬಿಡ್ಬೋದು, ಮತ್ತೆ ಇನ್ನೊಂದ್ಸ ಬೆಳಗ್ಗೆನೆ ಬಿಡ್ಬೇಕು ಅದ್ ನೂವು ಸೇವಂತಿಗೆ ಮಾತ್ರ. ಈಗ ಸುಗಂಧರಾಜ ಇವತ್ತು ಕಟಾವ್ ಮಾಡಿದ್ರೆ ನೀವು ಮಾರ್ಕೆಟ್ಗೆ ಒಯ್ಯಕ್ ಆಗ್ಲಿಲ್ಲ ಅಂತ ತಿಳ್ಕೊಳ್ರಿ, ಏನ ಕಾರಣ ಅಂತ ಹೇಳಿದ್ರಿಂದ? ಈಗ ಮಾರನೇ ದಿನ ಮಾರಾಟ ಮಾಡಬಹುದ? ಕಡಿಮೆ ರೇಟ್ಗೆ ಹೋಗುತ್ತೆ ಸರ್. ಯಾಕೆ ಕಡಿಮೆ ರೇಟ್ಗೆ ಹೋಗುತ್ತೆ? ಅದು ಸ್ವಲ್ಪ ಹೂವು ಮರಿಗೆ ಬಿಡುತ್ತೆ, ಕಳೆ ಇರಲ್ಲ ಅದಕ್ಕೆ. ಅದಕ್ಕಾಗಿ ಏನಮ್ಮ ಈ ತರ ಹೂವು ಐತೆ ಅಂದ್ರೆ 100 ರೂಪಾಯಿ ಐತೆ ಅಂದ್ರೆ 50 ರೂಪಾಯಿ ಕೇಳ್ತಾರೆ ಸರ್. ಬಾಡುತ್ತೆ ಹೂವು? ಬಾಡುತ್ತೆ ಹೂವು. ಈಗ ಅದೇನಾದ್ರು ವ್ಯವಸ್ಥೆ ಮಾಡೋಕ್ಕಾಗಲ್ಲ, ನೀರು ಸಿಂಪಡಿಸಿಡೋದು ಇಲ್ಲ ಇಲ್ಲ ಸರ್, ಫ್ರಿಡ್ಜ್ ಒಳಗಡೆ ಇಡೋದು ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಆದ್ರೆ ಇಡಬಹುದು, ಜಾಸ್ತಿ ಇದ್ರೆ ಚೀಲ್ ಗಟ್ಲೆ ಇದ್ರೆ ಫ್ರಿಡ್ಜ್ ಒಳಗಡೆ ಬರಲ್ಲ. ಈಗ ನೀರ್ ಸುಮ್ಸಿದ್ರೆ ಅದೇನು ಕಾಪಾಡಕ್ಕಾಗಲ್ಲ, ಕಾಪಾಡಕ್ಕಾಗಲ್ಲ. ಅದು ಸೇವಂತಿಗೆ ತರ ಒಂದಿನ ಸ್ಟಾಕ್ ಮಾಡಿ ಬೆಳಗ್ಗೆ ಬಿಡ್ಬೋದು ಸರ್. ಹಂಗಾಗಿದ್ಯಾ ಅಂದಾದ್ರೂ ನಿಮ್ಮ ಹೂ ಕಟ ಮಾಡಿ ಸುಗಂಧರಾಜ ಮಾರನೇ ದಿನ ತಗೊಂಡೋಗಿದ್ರ? ತಗೊಂಡೋಗಿದ್ದೆ ಸರ್. ಅವಾಗ ನಿಮಗೆ ಸಿಕ್ಕಿಲ್ಲ, ಏನು ರೇಟ್ ಸಿಕ್ಕಿಲ್ಲ. ಎಷ್ಟು ಕಡಿಮೆ ಆಗುತ್ತೆ ರೇಟ್? ಎಷ್ಟು ಕಡಿಮೆ, ಅರ್ಧಕ್ಕೆ ಅರ್ಧ ಕಮ್ಮಿ ಆಗುತ್ತೆ. ಕಾಲು ಭಾಗ ಸಿಗುತ್ತೆ ಅದ್ರಾಗ, ಸೇವಂತಿಗೆ ಇರುತ್ತಲ್ಲ ಮಾಮೂಲು ಸಿಗುತ್ತೆ ಅದು. ಚೆನ್ನಾಗಿ ರೇಟ್ ಸಿಗುತ್ತೆ ಅದು. ಸಾಮಾನ್ಯವಾಗಿ ಈಗ ಅವತ್ತಿಂದ ಅವತ್ತಿಗೆ ಮಾರಾಟ ಮಾಡ್ಬಿಡ್ಬೇಕು, ಹಂಗಾದ್ರೆ ಮಾಡ್ಬೇಕು. ಎಷ್ಟೇ ಟೈಮ್ ಇದ್ರೂ ಮಾಡ್ಬೇಕು, ಟೈಮ್ ಮಾಡಿದ್ರೆ ಅದು ಪಿಕಪ್ ಆಗುತ್ತೆ ನಮಗೆ, ಇಲ್ಲಾಂದ್ರೆ ಫುಲ್ ಡಲ್ ಆಗುತ್ತೆ. ಈಗ ಸುಗಂಧರಾಜ ಅಂತಂದ್ರೆ ಯಾವ ಕಾಲದಲ್ಲಿ ಹೆಚ್ಚು ಹೂ ಬರುತ್ತೆ ನಿಮಗೆ? ಬೇಸಿಗೆಗೆ ಅಂದ್ರೆ ಮುಕ್ಕಾಲು ಭಾಗ ಬರುತ್ತೆ, ಮಳೆಗಾಲದಾಗ ಜಾಸ್ತಿ ಬರುತ್ತೆ. ಮಳೆಗಾಲದಾಗ 5 ಚೀಲ 6 ಚೀಲ ಬರುತ್ತೆ ಒಂದ್ ಎಕರೆಗೆ. ದಿವಸ ಬಿಡ್ಲಿಲ್ಲ ಅಂದ್ರೆ ಒಂದ್ ದಿವಸ ಬಿಟ್ಬಿಟ್ಟಿದ್ರೆ ಜಾಸ್ತಿ ಬರುತ್ತೆ. ಬೇಸಿಗೆಯಲ್ಲಾದ್ರೆ ಬೇಸಿಗೆ ಕಮ್ಮಿ ಬರುತ್ತೆ. ಕಡಿಮೆ ಯಾಕೆ ಕಡಿಮೆ ಆಗುತ್ತೆ ಬೇಸಿಗೆಯಲ್ಲಿ? ಬೇಸಿಗೆಗೆ ಅದೇನು ನೀರು ಅಷ್ಟಿದ್ರು ಕಮ್ಮಿನೇ ಬರುತ್ತೆ, ಮಳೆಗಾಲದಾಗ ಚೆನ್ನಾಗ್ ಬರುತ್ತೆ, ಇಳುವರಿ ಇರಲ್ಲ, ಇಳುವರಿ ಇರಲ್ಲ ಅದ್ರಾಗೆ. ಈಗ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರ ಸುಗಂಧರಾಜ ಹೂವನ್ನ, ಯಾವ ಟೈಮಲ್ಲಿ ಸೀಸನ್ ನಿಮ್ಗೆ ಜಾಸ್ತಿ ರೇಟು? ಮಳೆಗಾಲದಾಗ ಜಾಸ್ತಿ, ಗೌರಿ ಗಣೇಶ ಕಂಪಲ್ಸರಿ ಬರುತ್ತೆ ಅಂತೇಳಿ ಅವಾಗ ಜೈತ್ರೆಲ್ಲ ಜಾಸ್ತಿ ಮಾಡ್ತೀವಿ ನಾವು. ಈಗ ಇದು ದಸರಾ ಟೈಮ್ನಲ್ಲಿ? ದಸರಾ ಟೈಮಲ್ಲಿ ಸರ್. ಯುಗಾದಿ ಟೈಮ್ನಲ್ಲಿ? ಯುಗಾದಿ ಟೈಮ್ನೇ ಕಮ್ಮಿ, ಒಂದೇ ಸರಿ ಅಲ್ಲ. ಇದಾದ್ರೆ ಕಂಪಲ್ಸರಿ ಇದ್ದೇ ಇರುತ್ತೆ, ಶ್ರಾವಣ ಗಣೇಶ ಗೌರಿ ಗಣೇಶ ಅದಕ್ಕೆಲ್ಲ ಇಂಪಾರ್ಟೆಂಟ್ ಅಂತಂದೇಳಿ ಜಾಸ್ತಿ ಮಾಡ್ತಿದ್ವಿ ನಾವು ರೈತರು. ಅಂದ್ರೆ ಯುಗಾದಿ ಟೈಮ್ನಲ್ಲಿ ರೇಟ್ ಇರುತ್ತೆ, ಹೂವು ಜಾಸ್ತಿ ಇರಲ್ಲ? ಹೂವು ಜಾಸ್ತಿ ಇರಲ್ಲ ಬಸ್, ಆತರ ಆಗುತ್ತೆ. ಈಗ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಏನೇ ಸರ್, ಕೆಜಿ ಲೆಕ್ಕ ಅವರು ತೂಕ ಮಾಡ್ತಾರೆ ತಗೊಳ್ತಾರೆ. ಇದು ಅಷ್ಟೇ ಸೇವಂತಿ. ಅರಜ್ಕ್ ಹೋಗಂತದ್ದ? ಕಮ್ಮಿ ಆದಾಗ ಅರಜ್ಕ್ ಹೋಗ್ತಾರೆ, ಜಾಸ್ತಿ ರೇಟ್ ಇದ್ದಾಗ ತೂಕ ತಗೊಳ್ತಾರೆ. ಓಹೋ, ಹಂಗದು ಹಂಗೆ. ಈಗ ನಿಮಗೆ ಯಾವ್ದು ಪಾಡ ಅಂತೀರಾ, ತೂಕ ಪಾಡ ಹಂಗ ಅರಜ್ ಪಾಡ? ಸೀಸನ್ ಇದ್ದಾಗ ತಗೊಳ್ತಾರೆ, ಸೀಸನ್ ಇಲ್ದಾಗ ಮಾಡ್ತಾರ, ಕೊಟ್ಲೇಬೇಕು ನಾವು ಆ ಟೈಮ್ಗೆ. ಹಿಂದಕ್ಕೆ ತರಕ್ ಹೋಗಲ್ಲ, ಲಾಸ್ ಆಗ್ಲಿ ಲಾಭ ಆಗ್ಲಿ ಅದನ್ನ ಮಾಡ್ಲೇಬೇಕು ನಾವು. ಎಲ್ಲಿ? ಚಿತ್ರದುರ್ಗದಲ್ಲೇ ಮಾರಾಟ ಮಾಡೋದು? ಹೌದು ಸರ್, ಚಿತ್ರದುರ್ಗನೇ. ಈಗ ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಒಂದ್ ಸ್ವಲ್ಪ ರೇಟ್ ಇತ್ತು ಅಂದ್ರೆ ಬೇರೆ ಬೇರೆ ಕಡೆ ತಗೊಂಡೋಗಲ್ಲ ನೀವು? ತಗೊಂಡೋಗ್ತಿವಿ. ಜಾಸ್ತಿ ಹೂವು ಬರುತ್ತಂದ್ರೆ ಸೇವಂತಿಗೆ, ಹಾಸನ ಹೋಗ್ತಿವಿ. ಸೇವಂತಿಗೆ ಮಾತ್ರ? ಸೇವಂತಿಗೆ ಮಾತ್ರ. ದಸರಾ ಟೈಮಲ್ಲಿ ಅವಾಗ ಜಾಸ್ತಿ ವಾರದಾಗ ಒಂದೆರಡು ಸರಿ ಮಾಡಿದ್ರೆ 15,000 20,000 ಈ ತರ ಬರುತ್ತೆ ಅವಾಗ. ಇದು ಸುಗಂಧರಾಜ ಈಗ ಹೂವಿನ ಹಾರಗಳು ಎಲ್ಲ ಮಾಡ್ತಾರೆ ಅಲ್ವಾ? ಅದೇ. ಈಗ ಹಬ್ಬ ಹರಿದಿನಗಳಲ್ಲಿ ನೀವೇ ಆ ತರ ಹಾರ ಮಾಡಿ ಕಟ್ಟಿದ್ರೆ ಇನ್ನೂ ಜಾಸ್ತಿ ನೀವು ಆದಾಯ ಕಾಣಬಹುದಲ್ಲ? ಕಾಣುತ್ತ, ಆದ್ರೆ ಅದು ಕೊಟ್ಟು ಅಭ್ಯಾಸ ಆಗ್ಬಿಟ್ಟದಲ್ಲ, ಅವರೇ ಮಾಡ್ತಾರ ಅಂತ ಏನಾರು ಮಾಡ್ಲಿ ಅಂತಂದೇಳಿ ನಾವು ಈ ತರ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ, ನಾವೇ ಮಾಡಕ್ಕಾಗಲ್ಲ ಅದನ್ನ, ಜಾಸ್ತಿ ಕೆಲಸ ಆಗುತ್ತೆ. ಹೌದು. ಮತ್ತೆ ಇನ್ನೇನಿದ್ರು ಕಳೆ ತೆಗಿಬೇಕಂತ ಇರುತ್ತ, ಜನಗಳು ಕರ್ಕೊಂಡು ಹೋಗ್ಬೇಕು, ಅದನ್ನೆಲ್ಲ ಹುಲ್ ಕೀಳ್ಬೇಕು, ಔಷಧಿ ಹೊಡಿಬೇಕು, ಇವೆಲ್ಲ ರೈತರಿಗೆ ಜಾಸ್ತಿ ಕೆಲಸ. ಅದಕ್ಕೋಸ್ಕರ ನಾವು ಹೂ ಬಿಡಿಸಿ ಕೊಟ್ಬಿಡ್ತೀವಿ ಮಾರ್ಕೆಟಿಗೆ. ಅಂದ್ರೆ ಈಗ ಅಷ್ಟೆಲ್ಲ ಮಾಡ್ಬೇಕಂತಂದ್ರೆ ತಾಳ್ಮೆ ಇರಲ್ಲವಾ? ಈಗ ಹೂವಿನ ಹಾರ ಕಟ್ಟಿಗೆ ಅಂತ ಹೋದ್ರೆ ಇಲ್ಲಿ ಹೂ ಬಿಡಿಸಲ್ಲ, ಇನ್ನೊಂದ್ ಕಡೆ ಶಾಂತಿ ಹೂವು ಹಾಕಿದ್ರೆ, ಒಂದ್ ಕಡೆ ಚೆಂಡು ಹೂವು ಹಾಕಿದ್ರೆ, ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಈ ತರ ಮಾಡ್ತೀವಿ ನೋಡ್ರಿ. ಈಗ ಯುಗಾದಿ ಟೈಮ್ನಲ್ಲಿ ಹಬ್ಬರಿ ದಿನಗಳಲ್ಲಿ ಒಂದೊಂದು ಹೂವಿನ ಹಾರ ಸಿಕ್ಕಾಪಟ್ಟೆ ರೇಟ್ ಇರ್ತಾವ, ಕಡಿಮೆ ಬರುತ್ತೆ. ಹೂವು 100 ರೂಪಾಯಿ 150 ರೂಪಾಯಿ 200 ರೂಪಾಯಿ ತಂಗಲು ಮಾರಿರೋದನ್ನ ನೋಡಿದ್ವಿ. ಮಾಮೂಲಿ ದಸರಾ ಟೈಮ್ನಾಗ ಅಂದ್ರೆ ಅಷ್ಟೇ ಹೂವು ಬರುತ್ತೆ, ಗೌರಿ ಗಣೇಶ ಮಾತ್ರ ರೇಟು, ಮತ್ತೆ ಮಿಕ್ನದಿಂದ ರೇಟ್ ಇರಲ್ಲ, ಆದ್ರೂ ಹೂವು ಬರುತ್ತೆ. ಈಗ ಸುಗಂಧರಾಜ ಅಂತಂದ್ರೆ ಒಂದ್ಸಲ ನಾಟಿ ಮಾಡಿ ಮೇಲೆ ಎಷ್ಟು ವರ್ಷ ತನಕ ಬೆಳಕಬಹುದು? ಅದು ಒಂದ್ ವರ್ಷಕ್ಕೆ ತೆಗಿಬೇಕು, ತೆಗೆದು ಮತ್ತೆ ಬದಲಾಸ್ಬೇಕು ಬೇರೆ ಕಡೆ ಪಕ್ಕದ ಜಮೀನಿಗೆ, ಬದಲಾಸ್ಬಿಟ್ಟು ಚೆನ್ನಾಗಿ ಫೋಕಸ್ ಆಗಿ ಬರುತ್ತೆ. ಅದು ಅಲ್ಲೇ ಬಿಟ್ರೆ ಫೋಕಸ್ ಆಗಿ ಬರಲ್ಲ ಸರ್. 2-3 ವರ್ಷ ಅಲ್ಲೇ ಬಿಟ್ರೆ? ಇಲ್ಲ ಇಲ್ಲ, ಬರಲ್ಲ. ಇಳುವರಿ ಕಡಿಮೆ ಆಗುತ್ತೆ? ಇಳುವರಿ ಕಮ್ಮಿ ಆಗುತ್ತೆ. ಬಿಡುತ್ತೆ, ಕಡಿಮೆ ಹೂವು ಕಡಿಮೆ ಬರುತ್ತೆ. ಮತ್ತೆ ಕಡಿಮೆ ಹೂವು ಬಿಟ್ಟಾಗ ನಮಗೆ ಲಾಭದಾಯಕ ಆಗಲ್ಲ ಅಲ್ವಾ? ಆಗಲ್ಲ ಸರ್. ಅದಕ್ಕೆ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ಬಿಡ್ತೀವಿ, ಶಿಫ್ಟ್ ಮಾಡಿ ಬೆಳೀತದೆ ಸರ್ ನಾವು. ಹೌದು. ಈಗ ವರ್ಷದಲ್ಲಿ ಈಗ ಎಷ್ಟು ನೀವು ಆದಾಯ ಕಾಣ್ತೀರಾ ಸುಗಂಧರಾಜ ಹೂವಿನಲ್ಲಿ? ಸ್ವಲ್ಪ ಸ್ವಲ್ಪ ಕಾಣ್ತೀವಿ, ದಸರಾದಾಗ ಜಾಸ್ತಿ ಕಾಣ್ತೀವಿ. ಎಷ್ಟಾಗುತ್ತೆ ನಿಮಗೆ ವರ್ಷಕ್ಕೆ? ವರ್ಷಕ್ಕೆ ಮಾಮೂಲಿ ಉಗಾದಿ ಟೈಮಲ್ಲಿ ಕಮ್ಮಿ, ದಸರಾ ಟೈಮ್ನ ಜಾಸ್ತಿ, 20,000 30,000 ಈಗ. ಅವಾಗಂದ್ರೆ 50,000. ಅದು ಖರ್ಚು ಆದಾಯ ಎರಡು ಮಿಕ್ಸ್ ಹೇಳಕ್ಕೆ ಬರಲ್ಲ ರೈತರದು, ಮಾಡ್ತಿರ್ಬೇಕಷ್ಟೇ. ಖರ್ಚುನ ಇರುತ್ತೆ, ಆದಾಯ ಬರುತ್ತೆ, ಅಷ್ಟು ನಮ್ಗೆ ಸಿಗಲ್ಲ ಅಲ್ವಾ? ಸಿಗಲ್ಲ ಸಿಗಲ್ಲ ಸರ್. ಔಷಧಿನೇ ಎಷ್ಟು ಸರಿ ವಾರಕ್ಕೆ 3 ಸರಿ ಹೊಡೆದ್ರು 3,000 ರೂಪಾಯಿ ತಂದ್ರೆ 9,000 ರೂಪಾಯಿ ಆಯ್ತು. ಅಂತದ್ದು 5 ತಿಂಗಳು ಹೊಡೆದ್ರೆ ಚಿಕ್ಕಬಟ್ಟೆ ಕಷ್ಟ. ರೋಗ ಬಂದಾಗ ಆತರ ಖರ್ಚು ಬರುತ್ತೆ, ಖರ್ಚು ಬರುತ್ತೆ. ಈಗ ರೋಗ ಬರಲಿಲ್ಲ ಅಂದ್ರೆ ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ. ಅದ್ ಹೊಡಿಲೇಬೇಕು, ರೋಗ ಬಂದ್ರೆ ಬರುತ್ತಂತಲೇ ಹೊಡಿಬೇಕು ಫಸ್ಟ್, ಆಮೇಲೆ ಇದ್ದ ಕಂಟ್ರೋಲ್ ಸ್ವಲ್ಪ ಕಡಿಮೆ ಹೊಡಿಬೇಕು, ಚೆನ್ನಾಗ್ ಬರುತ್ತೆ. ಈಗ ನೀವೇ ಸ್ವತಃ ಔಷಧಿ ತಂದು ಹೊಡಿದ್ರೆ ಏನಾದ್ರೂ ತೋಟಗಾರಿಕೆ ಇಲಾಖೆಯನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ತಗೊಂಡು ಔಷಧಿ ಸಿಂಪಡಣೆ ಮಾಡ್ತಾರೆ? ಕೇಳ್ತದೆ ಸರ್, ಆದ್ರೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ದಾರೆ ಕೇಳಿದ್ರು ತಂದು ಹೊಡಿತಿದ್ದೆ ಈ ತರ ಮಾಡಿ ಮಾಡ್ತದೆ ನೋಡಿ ಸರ್. ಈಗ ಮತ್ತೆ ಜೊತೆಗೆ ಸೇವಂತಿಗೆ ಅಂತಂದ್ರೆ ಈಗ ಎಷ್ಟು ತಳಿ ಬೆಳಿತೀರಾ ಸೇವಂತಿಗೆಯನ್ನ? ಸೇವಂತಿಗೆ ಇವಾಗ ಉಗಾದಿ ಬೆಳಿತೀವಿ, ಮತ್ತೆ ದಸರಕ್ಕೆ. ಯಾವ್ಯಾವ ತಳಿ ಬೆಳಿತೀರಾ ನೀವು? ಸೇವಂತಿಗೆ ಅಂದ್ರೆ ಆಸ್ಟ್ರೇಲಿಯಾ ಅಂತ ಬರುತ್ತೆ, ಅದು ಬೆಳಿತೀವಿ. ಮತ್ತೆ ಕಲರ್ ಸೇವಂತಿಗೆ ಬರುತ್ತೆ, ಬಿಳಿದು ಬರುತ್ತೆ, 3 ತರ ಸೇವಂತಿಗೆ ಇತ್ತು. ಅದು 3 ತರ ಬೆಳಿತೀವಿ ಸರ್. ಯಾಕೆ 3 ತರ ಬೆಳಿಬೇಕಂತ ಯಾಕನ್ಸ್ತದೆ? ರೇಟು ಒಂದೊಂದ್ಕೊಂದ್ ರೇಟು, ದಸರದ ಯಾವ ಹೂ ಇದ್ರೂ ರೇಟ್ ಜಾಸ್ತಿ. ಅದಕ್ಕೆ ಅದೊಂಥರ ಅದೊಂಥರ ಅದೊಂಥರ ಮೂರ್ ತರ ಆಗ್ತೀವಿ ಸರ್ ನಾವು. ಒಂದಲ್ಲ ಒಂದ್ ರೇಟ್ ಸಿಗುತ್ತೆ, ರೇಟ್ ಸಿಗುತ್ತೆ ಅಂತ ಆ ತರ ಮಾಡ್ತೀವಿ ನೋಡ್ರಿ. ಈಗ ಸೇವಂತಿಗೆ ಅಂತಂದ್ರೆ ನಿಮಗೆ ಅದರಲ್ಲಿ ಏನೋ ಹೆಚ್ಚು ನಿಮಗೆ ಕೆಲಸ ಇರಲ್ವಾ? ಇರುತ್ತ ಮಾಮೂಲಿ ಕೆಲಸ ಇರುತ್ತೆ, ಕೆಲಸನೇ ಇಲ್ಲ ಅಂತ ಹೇಳಂಗೆ ಇಲ್ಲ. ಅದನ್ನ ಬಿಟ್ಟರೆ ಎಲ್ಲ ರೋಗ ಬರುತ್ತೆ, ಮತ್ತೆ ಟೈಮ್ ಸರಿ ಕೊಯ್ಲಿಲ್ಲ ಅಂದ್ರೆ ಹೂವು ಮರುಗುತ್ತೆ, ಅದು ವೇಸ್ಟು. ಏನೇ ಕೆಲಸ ಇಲ್ಲ ಅವಾಗ ಮಾಡ್ಲೇಬೇಕು, ಅದನ್ನ ಸಿಗ್ಲಿ ಸಿಗದಂಗಿರ್ಲಿ ಮಾಡ್ಲೇಬೇಕು, ಮಾಡಿದ್ರೆ ನಮ್ಗೆ ಅನುಕೂಲ ಸರ್. ಈಗ ಅದರಲ್ಲೂ ಸಾಕಷ್ಟು ಕಳೆಗಳು ಬರ್ತಾವಲ್ವಾ? ಒಂದ್ಸ ಬರುತ್ತೆ, ಬಹಳ ಕಳೆ ಬರುತ್ತೆ. ಜಾಸ್ತಿ ಕಳೆ ಅಂದ್ರೆ ಈ ಮಳೆಗಾಲದಾಗ ಜಾಸ್ತಿ ಕಳೆ. ಹೌದು, ಐದು ಜನಕ್ಕಾಗತ್ತಂದ್ರೆ ಹತ್ತು ಜನ ತಗೊಳತ್ತೆ. ಈಗ ಮಳೆಗಾಲ ಜಾಸ್ತಿ ಆತಂದ್ರೆ ಓಕಲ್ಲ ಹುಟ್ಟು ಬಿಡುತ್ತಲ್ವಾ? ಓಕಲ್ಲ ಹುಟ್ಟುತ್ತೆ. ಈಗ ಸೇವಂತಿಗೆ ಅಂತಂದ್ರೆ ನಿಮಗೆ ವರ್ಷದ ಎಲ್ಲಾ ಕಾಲದಲ್ಲಿ ಸಿಗುತ್ತಾ ಹೂವು? ಸಿಗುತ್ತೆ, ಇವಾಗ ಕಡಿಮೆ, ಮಳೆಗಾಲದಾಗ ಜಾಸ್ತಿ. ಹೆಚ್ಚು ಬೆಳೆ ನೀವು ಮಳೆಗಾಲದಲ್ಲಿ? ಹೆಚ್ಚು ಬೆಳೆ ಮಳೆಗಾಲದಲ್ಲಿ. ಈಗ ಮೂರು ತಳಿಯ ಸೇವಂತಿಗೆ ಹೂವನ್ನ ಬೆಳೀತಾ ಇದ್ರಿ, ಅದರಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಸೇವಂತಿಗೆನೆ ಉತ್ತಮ. ಈ ಕಲರ್ ಸೇವಂತಿಗೆ ಬೆಳೆ ಸೇವಂತಿಗೆ ಬರುತ್ತಾ ಕಡಿಮೆ ರೇಟು, ಆದ್ರೆ ಅದೊಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ಇದ್ರೆ ಚೆನ್ನಾಗಿ ಪರವಾಗಿಲ್ಲ ಅಂತ ಮೂರು ಐಟಮ್ ಮಾಡ್ತದಿ. ಸೇವಂತಿಗೆ ಕಲರ್ ಇರುತ್ತೆ ಅರಿಶಿನ ಕಲರ್, ಅರಿಶಿನ ಬಣ್ಣ, ಇದು ಬಿಳೆ ಕಲರ್ ಇರುತ್ತೆ, ಇನ್ನೊಂದು ಹಳದಿ ಕಲರ್ ಬರುತ್ತೆ, ಅದಕ್ಕೂ ಸ್ವಲ್ಪ ಡೌನ್ ರೇಟು. ಈಗ ಒಂದೇ ತರ ಬೆಳಿಬೋದಲ್ಲ ನೀವು, ಅದು ಅರಿಶಿನ ಬಣ್ಣದ ಸೇವಂತಿಗೆ ಅದ್ಬೇಕು ಅಂತ ಕೇಳ್ತಾರೆ ಕೆಲವರು, ಆ ತರದಿಲ್ರೇನ್ರಿ ಹೂವು ಅಂತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ತರ ಕೇಳ್ತಾರೆ ರೈತ ಅಂತ ಹೇಳಿ ನಾವ್ ಇದನ್ನೆಲ್ಲ ಮಾಡ್ತದಿ ಸರ್. ಈಗ ಯಾವ್ದು ಮಾರ್ಕೆಟ್ ನಲ್ಲಿ ಹೆಚ್ಚು ಬೇಡಿಕೆ ಇರುತ್ತೋ ಅದನ್ನ ಬೆಳೆದ್ರೆ ಉತ್ತಮ ಅಂತ ಹೇಳಿ. ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತೀರ ಅಷ್ಟೆಲ್ಲ ಹೂವಿನ ಬೆಳೆಗಳನ್ನ? ಮಾಡ್ಬೇಕು ಸರ್, ನಮ್ಗೇನ್ ಕೆಲಸ, ಓದಿಲ್ಲ ಬರ್ದಿಲ್ವಲ್ಲ, ಆದ್ರೆ ಇದು ಮಾಡ್ಬೇಕು ಜಮೀನ್ ಕೆಲಸ ಅಂತ ಮಾಡ್ತಿದ್ವಿ ರೈತರು. ಈಗ ಸೇವಂತಿಗೆಲ್ಲ ಎಷ್ಟು ಆದಾಯ ಬರುತ್ತೆ ವರ್ಷದಲ್ಲಿ? ವರ್ಷದಲ್ಲಿ ಪರವಾಗಿಲ್ಲ ಬರುತ್ತೆ ಆದಾಯ. ಒಂದೇಟಿಗೆ ಸಿಗಲ್ಲ ನಿಮಗೆ? ಇಲ್ಲ ಸಿಗಲ್ಲ, ಅದ್ ಮುಗಿಬೇಕು ಅವಾಗೆ ಗೊತ್ತಾಗೋದು, ಎಷ್ಟಿತ್ತು ಎಷ್ಟು ಖರ್ಚಾಯ್ತು ಇಷ್ಟು ಮಾಡಿದ್ವಿ ನಾವು ಅಂತ ಹೇಳಿ ಮಾಡ್ತಿದ್ವಿ. ಈಗ ಒಂದ್ ಹಬ್ಬ ಬಂತು ಒಳ್ಳೆ ದುಡ್ಡು ಸಿಕ್ತು, ಹಬ್ಬ ಹೋಯ್ತು, ಅಲ್ಲೆಲ್ಲ ಆದಾಯ ಕಡಿಮೆ ಆಯ್ತು ಹಿಂಗೆ ರೈತರದು. ಈಗ ಮತ್ತೆ ಚೆಂಡು ಹೂ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಚೆಂಡು ಹೂ ಅಂತಂದ್ರೆ ಯಾವ ರೀತಿ ಬೆಳೀತಾ ಇದ್ರ? ಏನಿಲ್ಲ, ಅದಸ್ ನಾಟಿ ಮಾಡ್ತೀವಿ ಸರ್ ಸಸಿ, ಅದು 2 ರೂಪಾಯಿಗೆ ಒಂದ್ ಸಸಿ, ಸೇವಂತಿಗೆ 3 ರೂಪಾಯಿಗೆ ಒಂದ್ ಸಸಿ, ಅದನ್ನ ತಗೊಂಡ್ ನಾಟಿ ಮಾಡ್ತೀವಿ ಸರ್ ನಾವು. ಈಗ ಚೆಂಡು ಹೂವನ್ನ ಕೆಲವು ಕಡೆ ಎಲ್ಲ ಒಪ್ಪಂದ ಕೃಷಿ ಮಾಡಿ ಕಂಪನಿ ಮುಖಾಂತರ ಸಸಿಗಳು ತಗೊಂಡು ಗೊಬ್ಬರ ಇದನ್ನೆಲ್ಲ ತಗೊಂಡು ಬೆಳೆಯುವಂತದ್ನ ನಾವು ನೋಡಿದಿವಿ. ಅಂದ್ರೆ ನೀವು ಆತರ ಬೆಳೆಯಲ್ಲ, ನೀವೇ ಸ್ವತಃ ಎಲ್ಲ ಖರ್ಚು ಮಾಡಿ ಬೆಳೀತಾ ಇದ್ದೀರಿ. ಈಗ ಚೆಂಡು ಒಳ್ಳೆಯ ಉತ್ತಮವಾಗಿ ಇಳುವರಿ ಬರಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡಬೇಕು ಚೆಂಡುವಿನ ಕೃಷಿ ಅಂತ ಹೇಳ್ತೀರಾ? ಚೆಂಡುವ ಕೃಷಿ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು ಅದನ್ನ, ಅದಕ್ಕೆ ಜಾಸ್ತಿ ಔಷಧಿ ಹೊಡೆಯಲ್ಲ, ಅವು ಚೆನ್ನಾಗಿ ನೋಡ್ಕೊಂಡ್ರೆ ಹೂವು ದೊಡ್ಡ ದೊಡ್ಡದು ಬರುತ್ತೆ, ಚೆನ್ನಾಗಿ ಆದಾಯ ಬರುತ್ತೆ. ಅದ್ರಾಗ ದಸರಾದಾಗ ಮಾತ್ರ ಅದ್ರ ಚೆಂಡು ಜಾಸ್ತಿ. ಒಂದೇ ಬೆಳೆ ಬೆಳೆಯ ನೀವು? ಒಂದೇ ಬೆಳೆ. ಈಗ ಹಾಕಿದ್ರೆ ಏನು ನಿಮಗೆ ಲಾಭದಾಯಕ ಆಗಲ್ಲ ಅಂತೀರಾ? ಇಲ್ಲ ಸಾಗಲ್ಲ, ಬರಲ್ಲ, ಬಿಸಿಲು ಜಾಸ್ತಿ ಬರುತ್ತೆ, ಹೂವು ಚೆನ್ನಾಗಿ ಹೊಡೆಯಲ್ಲ, ಆದಷ್ಟು ಎಷ್ಟು ನೀರು ಕಟ್ಟಿದ್ರು ಕಡಿಮೆನೆ, ಆ ತರ ಮಾಡ್ತೀವಿ ಮಳೆಗಾಲ ಕಿಟ್ಕೊಬಿಡ್ತೀವಿ ನಾವು. ಈಗ ದಸರಾದಲ್ಲಿ 100 ರೂಪಾಯಿ ಕೆಜಿ ತನಕ ಇರುತ್ತಲ್ವಾ? ಇರುತ್ತೆ. ಏನನ್ಸುತ್ತೆ ಅವಾಗ? ಅವಾಗ ಮಾಡ್ಬೇಕನ್ಸುತ್ತೆ ಸರ್, ಇದನ್ನೇ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಬೆಳಿಬೇಕು ನಾವು ಅಂತ ಈ ಸರಿ ಬಹಳ ಆಸಕ್ತಿ ಬರುತ್ತೆ ಸರ್. ಎತ್ತರವಾಗಿ ಬೆಳೆದತ್ತ ನಿಮ್ಮ ಚೆಂಡುವಿನ ಸಸಿ ಎಲ್ಲ? ಸರ್ 2.5 ಅಡಿ 2.5 ಅಡಿ 2 ಅಡಿ ಬರುತ್ತೆ. ಸಾಕಷ್ಟು ಸೈಡ್ ಚಿಗಳು ಬರ್ಬೇಕಲ್ವಾ? ಚಿಗರ್ ಬರುತ್ತೆ, ಸೈಡ್ ಎಷ್ಟು ಚಿಗರ್ ಬರುತ್ತೋ ಅಷ್ಟು ಹೂವಿನ ಇಳುವರಿ ಜಾಸ್ತಿ ಆಗುತ್ತೆ. ಎಷ್ಟು ಕ್ವಿಂಟಲ್ ಬೆಳೆದ್ರೆ ಚೆಂಡು ಹೂವು? ಅದು ಲೆಕ್ಕ ಇಟ್ಟಲ್ಲ ನೀವು? ಲೆಕ್ಕ ಇಡಲ್ಲ ಸರ್, ಗೊತ್ತಾಗಲ್ಲ, ಲಾಸ್ಟಿಗೆ ಗೊತ್ತಾಗುತ್ತೆ, ಸುಮ್ನೆ ದುಡ್ಡು ಬರುತ್ತೆ ಅಂಬುದು ಗೊತ್ತಾಗುತ್ತೆ ಅಷ್ಟೇ. ಈ ಸರಿ ಇಷ್ಟು ಬಂತು, ಈ ಸರಿ ಇಷ್ಟು ಬಂತು, ದಸರಾದಾಗ ಇಷ್ಟು ಬಂತು ಅಂತಂದು ಗೊತ್ತಾಗುತ್ತೆ ಸರ್ ರೈತರದು, ಲಾಸ್ಟ್ ಆದ್ಮೇಲೆ ನಮಗೆ ಗೊತ್ತಾಗದು. ಅದು ಈಗ ಚೆಂಡು ಬೆಳಿತೀರಾ, ಸೇವಂತಿಗೆ ಹೂ ಬೆಳಿತೀರಾ, ಸುಗಂಧ ರಾಜ ಬೆಳಿತೀರಾ, ನೆಮ್ಮದಿ ಕೃಷಿ ಜೀವನ ಕಟ್ಟಿಕೊಂಡಿದ್ರೆ ಹೂವಿನ ಬೆಳೆಯಲ್ಲಿ? ಒಂದ್ಸ ಕಟ್ಟಿಕೊಂಡಿದ್ದೀವಿ ಸರ್, ಅದ್ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಸರ್ ನಮಗೆ. ಜಮೀನು ನೆಮ್ಮದಿ ಸಿಕ್ಕಿದೆಯಾ ಕೃಷಿಯಲ್ಲಿ? ಪರವಾಗಿಲ್ಲ ಸರ್, ಮಾಡ್ತಾ ಇದೀವಿ. ಮತ್ತೆ ಜೊತೆಗೆ ಕುರಿ ಮೇಕೆ ಇವನ್ನೇನು ಸಾಕಾಣಿಕೆ ಮಾಡಿದ್ರ? ಒಂದೆರಡು ಹಿಂಗ್ ಇರ್ಲಿ ಅಂತ ಕಟ್ಕೊಂತೀವಿ, ಅವನಿದ್ರೆ ಹೂವು ಬಿಡ್ಸರಿರಲ್ಲ, ತಗೊಂಡೋಗರಿರಲ್ಲ, ಮಾಡೋದಿರಲ್ಲ, ಅವನ್ನೇ ಹೊಡ್ಕೊಂಡು ಹೋಗ್ಬೇಕು, ಮೇಸ್ಕೊಂಡ್ ಬರ್ಬೇಕು, ಮನೆ ತಂದು ಕಟ್ಬೇಕು, ಅದಕ್ಕೆ ಒಬ್ರು ಇರ್ಲೇಬೇಕು. ಅದಕ್ಕೋಸ್ಕರ ಒಂದೆರಡು ಇರ್ತಾವ, ಜೊತೆಗೆ ಹೋಗ್ತೀವಿ, ತಗೊಂಡು ಹೊಡ್ಕೊಂಡು ಹೋಗ್ತೀವಿ, ಮೇಯಿಸ್ತೀವಿ, ಜೊತೆಗೆ ಹೂ ಕೊಯ್ಕೊಂಡು ತಗೊಂಡು ಕರ್ಕೊಂಡ್ಬಂದು ಆಮೇಲೆ ಮತ್ತೆ ಅವ್ನ ಮನೆ ಕಟ್ಟಿ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು, ಈ ತರ ಆಗುತ್ತೆ. ಈಗ ಒಂದೆರಡು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಅದು ಇರ್ಲಿ, ಹೋಗ್ತೀವಿ, ಬರ್ತೀವಿ, ಒಂದ್ ಸ್ವಲ್ಪ ಹುಲ್ ತಂದ ಹಾಕಿ, ಅದ್ರಾಗ ಒಂದ್ 15,000-20,000 ಬರುತ್ತೆ ಆದಾಯ ಅಂತಂದೇಳಿ ಮಾಡ್ತದೆ. ಈಗ ಮನೆಗೆ ಏನಾದ್ರೂ ಹಬ್ಬಕ್ಕೆ ಬೇಕಾದ್ರೆ ಬಳಸ್ಕೋಬಹುದು ಅಂತೇಳಿ ಉದ್ದೇಶ ಮಾಡ್ತದೆ. ಈಗ ಹೊರಗಡೆ ನಾವು ತಗೋಬೇಕಂತಂದ್ರೆ ಸಿಕ್ಕಾಪಟ್ಟೆ ನಿಮಗೆ ಹಣ ಕೊಡ್ಬೇಕಾಗುತ್ತಲ್ವಾ? 20,000-25,000 ಈ ತರ ಎಲ್ಲ ಇರುತ್ತೆ. ಈಗ ಸಾಕಷ್ಟು ಜನ ನಿಮ್ಮ ಮನೇಲಿ ಇದ್ದೀರಾ ಕೃಷಿ ಮಾಡುವಂತವರು? ಎಷ್ಟು ಜನ ಇದ್ರ? 4 ಜನ ಮಕ್ಕಳು, ನಾವಿಬ್ರು ಅಜ್ಜ ಅಜ್ಜ, ಸೊಸೆ 3. ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಕಾಣಿಕೆ ಮಾಡಬಹುದಲ್ಲ ನೀವು ಕುರಿ ಮೇಕೆ? ಮಾಡ್ಬೋದು ಸರ್, ಅದೇ ಹೋಗ್ಬೇಕು ಸರ್, ಒಬ್ರು ಕೆಲಸ ಇಲ್ದಂಗೆ ಇಲ್ಲ, ಹೂ ಕೊಯ್ಯಂಗಿಲ್ಲ, ಟೈಮ್ ಸರಿ ಕೊಡ್ಕೊಂಡು ಹೋಗ್ಲೇಬೇಕ, ಹಂಗಾಗಿ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗಲ್ಲ. ಅದನ್ನ ಒಂದು 7-8 ಆದ್ರೂ ನಿಮ್ ಹೊಲದಲ್ಲೇ ಬಿಟ್ಕೋಬಹುದು, ನೀವು ಕೆಲಸ ಮಾಡ್ಕೊಂತಲೇ ಮೇಯಿಸಬಹುದಲ್ವಾ? ಇಲ್ಲ, 2 ಇದ್ರೆ ಸಾಕಾಗುತ್ತೆ, 7-8 ಇದ್ರೆ ಒಂದು ಒಬ್ರು ಹೋಗ್ಲೇಬೇಕು, ಕಂಡೀಷನ್ ಅದೇ, ಮನೆಗೆ ಇಟ್ಕೊಂಬಕ್ ಬರಲ್ಲ, 1-2 ಆದ್ರೆ ಸ್ವಲ್ಪ ಹುಲ್ ತಂದ್ರು ಮೇಯ್ದಿರ್ತಾವ, ಅದೇನ್ ಕಾಣಿಸಲ್ಲ ಮನುಷ್ಯರಿಗೆ. ಇದಂದ್ರೆ ಏತೆ ಜಾಸ್ತಿ ಹೊಡ್ಕೊಂಡು ಹೋಗ್ಬೇಕು, 3 ಮೇಲೆ ಮೇಯಿಸ್ಬೇಕು, ಹೊಡ್ಕೊಂಡ್ ಬರ್ಬೇಕು, ಇದೆಲ್ಲ ಸಮಸ್ಯೆ, ಅದಕ್ಕಾಗಿ 2-1 ಅಷ್ಟೇ. ಈಗ ಜಾಸ್ತಿ ಆದಷ್ಟು ಒಬ್ರು ಅದಕ್ಕಾಗಿ ಕಾಯಕ್ ಬೇಕಾಗ್ತಾರೆ. ಹೌದು. ಈಗ ಮತ್ತೆ ಇದು ಹಸು ಸಾಕಾಣಿಕೆ ಏನಾದ್ರು ಇಲ್ಲ ಸರ್, ಆ ಕಡೆ ಜಾಸ್ತಿ ನೀರು ಮೇಂಟೈನ್ ಆಗಲ್ವಲ್ಲ ಸರ್, ಅದಕ್ಕೆ ಮಾಡ್ತಾ ಇಲ್ಲ. ಈಗ ನಿಮ್ಗೆ ಹಾಲು ಮೊಸರು ಬೇಕು? ಹಾಲು ಮೊಸರು ಬೇಕು. ಮತ್ತೆ ಏನ್ ಮಾಡ್ತೀರಾ? ತಗೊಂಡೆ ಊಟ ಮಾಡ್ತೀವಿ ನಾವು. ಈಗ ಕೊಂಡು ನಾವು ತಿನ್ನೋದಕ್ಕಿನ ಎಲ್ಲೋ ಒಂದ್ ಕಡೆ ಒಂದ್ ಹಸು ಕಟ್ಟಿದ್ರೆ ನೆಮ್ಮದಿಯಾಗಿ ಅದನ್ನು ಮಾಡಿದ್ರು. ಒಂದ್ ಎರಡು ವರ್ಷ ಹುಲ್ಲು ಅಡ್ಜಸ್ಟ್ ಆಗಲ್ಲ, ಅದಕ್ಕೋಸ್ಕರ ಈ ಹೂವಿನ ಬೆಳೆ ಇಟ್ಕೊಂಡ್ಬಿಡ್ತೀವಿ ನಾವು. ಈಗ ನೀರಾವರಿ ಐತಪ್ಪ ನಿಮ್ದು, ಸೈಡ್ ಒಂದ್ ಅಕ್ಕಡಿ ಅಷ್ಟು ನೀವು ಏನಾದ್ರೂ ಹಸಿರು ಮೇವ ಇಕ್ಕಂದ್ರೆ ಹೆಂಗ ಮ್ಯಾನೇಜ್ ಮಾಡಬಹುದು? ಮಾಡಬಹುದು. ಅದನ್ನ ಕೊಯ್ಬೇಕು, ತಿರ್ಗಾ ಸೈಕಲ್ ಇರ್ಬೇಕಿಲ್ಲ, ಬೈಕ್ ಇರ್ಬೇಕು, ತಗೊಂಬರ್ಬೇಕು, ಅದು ಎತ್ತೇನೆ ಒಂದು ಎರಡಿದ್ರೆ ಏನನ್ಸಲ್ಲ. ದೂರ ಇದೆಯಾ ನಿಮ್ಮ ಹೊಲದಿಂದ ಮನೆಗೆ? 3 ಕಿಲೋಮೀಟರ್ ಆಗುತ್ತೆ. ಈಗ ಅಷ್ಟು ದೂರ ನೀವು ನಡ್ಕೊಂಡು ಹೋಗೋದ ನಡ್ಕೊಂಡ್ ಬರೋದಂದ್ರೆ ಕಷ್ಟ ಆಗುತ್ತೆ? ಕಷ್ಟನೇ ಸರ್, ಈಗಾಗಲ್ಲ. ಅಷ್ಟು ದೂರ ಹೋಗಿ ಬಂದು ಹೂ ತಗೊಂಡು ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲಿಂದ ವಾಪಸ್ ಬರ್ಬೇಕು, ಮತ್ತೆ ಔಷಧಿ ಹೊಡಿಬೇಕು, ನೀರ್ ಕಟ್ಟಬೇಕು ಕರೆಂಟ್ ಬಂದಾಗ, ಇವೆಲ್ಲ ಕಷ್ಟ ಬರುತ್ತೆ ಸರ್ ಅಷ್ಟೊಂದು ಮಾಡಿದ್ರೆ. ಅಂದ್ರೆ ಎಲ್ಲೊಂದ್ ಕಡೆ ಚಿಕ್ಕದಾದ ಮನೆ ಅಲ್ಲೇ ಕಟ್ಕೊಂಡು ಇರ್ಬೋದಲ್ಲ ಹೊಲದಲ್ಲಿ? ಇರ್ಬೇಕ ಸರ್ ಐತೆ, ಆದ್ರೆ ಅಲ್ಲಿರೋ ಕಾಲ ಇಲ್ಲಿ ಮನೆಗೆ ಹೋಗ್ತಿವಿ, ಊರಗ್ ಹೋಗ್ತಿವಿ, ಬರ್ತೀವಿ, ತಿರ್ಗ ಮತ್ತೆ ಊತಂಡ್ ಹೋಗ್ಬೇಕ. ಊರಾಗ ಮನೆ ಕಟ್ಟಿದ್ರೆ ಹೊಲದಲ್ಲಿ? ಹ್ಞೂ ಸರ್, ಚಿಕ್ಕ ಮನೆ ಕಟ್ಟಿ. ಈಗ ಹೂವಿನ ಬೆಳೆ ಬಿಟ್ಟು ಮತ್ತೆ ಬೇರೆ ಏನೇನ್ ಬೆಳೀತಾ ಇದೀರಾ? ಶೇಂಗಾ, ರಾಗಿ, ಮೆಕ್ಕೆಜೋಳ. ಅಂದ್ರೆ ಇನ್ನೊಂದ್ ಎಕರೆಯಲ್ಲಿ ಅವ್ನು ಬೆಳೀತಾ ಇದ್ದ? ಬೆಳೀತದೆ. ರಾಗಿ ಬೆಳಿಬೇಕಂತ ಯಾಕೆ ಅನಿಸ್ತು? ಬೇಕಲ್ಸ, ಕೊಂಡ್ಕೊಂಬಕ್ ರೇಟ್ ಜಾಸ್ತಿ ರೈತರಿಗೆ, ಬೆಳೆದ್ರೆ ನಮ್ಗೆ ಊಟಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತಂದ್ರೆ ರಾಗಿ ಸ್ವಲ್ಪ ಹಾಕ್ತಿವಿ, ಮೆಕ್ಕೆಜೋಳ ಹಾಕ್ತಿವಿ, ಅದ್ರ ಜೊತೆ ಇದೆಲ್ಲ ಸಹಕಾರ ಮಾಡ್ತೀವಿ. ಈಗ ರಾಗಿ ಸಾಕಷ್ಟು ರೇಟ್ ಇದೆ, ರೇಟ್ ಇದೆ ಸರ್. ಇವಾಗ ಈಗ ಹೊರಗಡೆಯಿಂದ ತಂದು ನಾವು ತಿನ್ನಕಂದ್ರೆ ಆಗಲ್ಲ? ಆಗಲ್ಲ, ಆಗಲ್ಲ. ಎಷ್ಟು ಚೀಲ ಬೆಳ್ಕೊಳ್ತೀರ ವರ್ಷಕ್ಕೆ? ವರ್ಷಕ್ಕೆ ಒಂದ್ 5 ಚೀಲ 6 ಚೀಲ ಮೇಂಟೈನ್ ಆದ್ರೆ ಆಗ್ತದೆ ಸರ್. ನಮಗೆ ಸಾಕಾಗುತ್ತೆ ನಿಮಗೆ? ಹ್ಞೂ ಸರ್, ಸಾಕಾಗುತ್ತೆ. ಪ್ರತಿನಿತ್ಯ ರಾಗಿ ಊಟ ಮಾಡ್ತೀರಾ ನೀವು? ಮಾಡ್ತೀವಿ ಸರ್ ನಾವು. ರಾಗಿಯಲ್ಲಿ ಏನೇನ್ ಮಾಡ್ತೀರಾ ನೀವು ಊಟಕ್ಕೆ? ಗಂಜಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಮುದ್ದೆ ಮಾಡ್ತೀವಿ, ಅದೆಲ್ಲದಕ್ಕೆ ಹೆಲ್ಪ್ ಆಗುತ್ತೆ ಸರ್. ರಾಗಿ ದೋಸೆ ಮಾಡಬಹುದು, ರಾಗಿ ದೋಸೆ ಮಾಡಬಹುದು, ಇನ್ನು ಆಗ್ತಾರ ಮಾಡಬಹುದು ಸರ್. ಅದ್ರಾಗ ಒಳ್ಳೆಯ ಊಟಕ್ಕೆ ಆಹಾರ ಅಲ್ವಾ ರಾಗಿ? ಹ್ಞೂ ಸರ್, ಆಹಾರ ಚೆನ್ನಾಗಿ. ಈಗ ಮೇವು ಬರುತ್ತಪ್ಪ ರಾಗಿ ಹುಲ್ಲು, ಮತ್ತೆ ಅದನ್ನೇನ್ ಮಾಡ್ತೀರಾ? ಅದೇನ್ ಮಾಡ್ತೀವಿ ನಾವು, ಸೂರ್ಯ ಕುರಿ ಸ್ವಲ್ಪ ಇಟ್ಕೊಂತೀವಿ, ಇದ್ದದ್ದು ಬೇರೆಯವ್ರಿಗೆ ಯಾರನ್ನು ಮಾರಾಟ ಕೊಡ್ತೀವಿ ನಾವು, ಹಸು ಇರೋ ತಗೊಂಡೋಗ್ತಾರೆ. ಅದರಿಂದ ಒಂದ್ ಸ್ವಲ್ಪ ಆದಾಯ ಬರುತ್ತೆ? ಬರುತ್ತೆ. ಈ ಬೇಸಿಗೆಗೆಲ್ಲ ಕಮ್ಮಿನೇ ನೀರ್ ಜಾಸ್ತಿ, ಮಳೆಗಾಲದಾಗ ಚೆನ್ನಾಗ್ ಬರುತ್ತೆ. ಅದ್ ಮಾಡದ್ ಬಿಟ್ಟು ಸ್ವಲ್ಪ ಮಾಡ್ಕೊಂತೀವಿ, ಇದನ್ ಮಾಡ್ತೀವಿ. ಹೂವಿಂದ ಜಾಸ್ತಿ ಕೆಲಸ ನಮ್ಗೆ. ಹೌದು, ಕೆಲಸ ಅಂದ್ರೆ ಫುಲ್ ಕೆಲಸನೇ, ಪ್ರತಿನಿತ್ಯ ಕೆಲಸ ಇರುತ್ತೆ ಅದ್ರಾಗ, ಅದನ್ನೇ ಮಾಡ್ತಾ ಹೋಗ್ತದೆ ಸರ್ ನಾವು. ಈಗ ಹೂವು ಅಂತಂದ್ರೆ ನಿಮ್ಗೆ ಅಲ್ಲಿ ಕಳೆ ಇರುತ್ತೆ, ಇಲ್ಲಾಂದ್ರೆ ಹೂ ಕಟಾವ್ ಮಾಡೋದಿರುತ್ತೆ, ಇಲ್ಲಾಂದ್ರೆ ಔಷಧಿ ಹೊಡಿಯೋದು, ಗೊಬ್ಬರ ಹಾಕೋದು, ಯಾವ್ದಾದ್ರು ಒಂದ್ ಕೆಲಸ ಇದೆ ಇರುತ್ತೆ, ಕಂಪಲ್ಸರಿ ಕೆಲಸನೇ. ಈಗ ರಾಗಿ ಅಂತಂದ್ರೆ ನೀವು ಮಳೆಗಾಲದಲ್ಲಿ ಅಷ್ಟೇ ಬೆಳ್ಕೊಳ್ಳೋದು? ಇಲ್ಲ, ಬೇಸಿಗೆಗೂ ಬೆಳಿತೀವಿ ಸ್ವಲ್ಪ, ಒಂದ್ 4 ಚೀಲ 5 ಚೀಲ ಹಂಗ ಬೆಳಿತೀವಿ ಸರ್. ಈಗಾಗಲೇ ನೀವು ರಾಗಿ ಹಾಕಿದ್ರೆ ಹಂಗಾದ್ರೆ ಹಾಕಿದ್ವಿ, ಇನ್ನ ಸಣ್ಣದು 1 ತಿಂಗಳಾಗೈತೆ. ಇಷ್ಟೆಲ್ಲ ನೀವು ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ನೆಮ್ಮದಿ ಜೀವನ ಕಂಡಿದ್ರೆ ಕೃಷಿಯಲ್ಲಿ? ಪರವಾಗಿಲ್ಲ ಸರ್, ನೆಮ್ಮದಿ ಅಂತ ಕಾಣಿಸುತ್ತೆ, ಅದಕ್ಕೆ ಮಾಡ್ಬೇಕು ಅಂತ ಆಸಕ್ತಿ ಬಂದ್ಬಿಟ್ಟೈತೆ, ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಹೂವಿನ ಬೆಳೆಗಳು ಏನಾದ್ರು ಬೆಳಿಬೇಕಂತ ಇದೆಯಾ, ಬೇರೆ ಬೇರೆ ಹೂವಿನ ಬೆಳೆಗಳು? ಗುಲಾಬಿ ಬೆಳಿಬಹುದು. ಗುಲಾಬಿಯಲ್ಲಿ ಬೇಗ ಬೇಗ ಕಟಾವ್ ಮಾಡಿ ಮಾರ್ಕೆಟಿಗೆ ಕಳಿಸಬಹುದು, ಹೆಚ್ಚು ಕೂಲಿ ಕಾರ್ಮಿಕರೇನು ಬೇಡಲ್ಲ ಗುಲಾಬಿ ಅಲ್ವಾ? ಗುಲಾಬಿಗೆಲ್ಲ ಬೇಕಾಗಲ್ಲ ಸರ್. ಈಗ ಮಲ್ಲಿಗೆ, ಕೆಲವೊಂದು ತಳಿಯ ಮಲ್ಲಿಗೆಗೂ ಸಾಕಷ್ಟು ರೇಟ್ ಇದೆ ಮಲ್ಲಿಗೆ ಹೂವಿಗೂ. ಅದು ಶ್ರಾವಣದ ಬರುತ್ತೆ ಸರ್, ಅದು ಯಾವಾಗ್ಲೂ ಬರಲ್ಲ ಜಾಸ್ತಿ, ಇವಾಗಂತೂ ಬರೋದೇ ಇಲ್ಲ. ಹೌದು, ಅವಾಗ ಜಾಸ್ತಿ ಬರೋದು. ಅಂತವು ಎಲ್ಲ ಒಂದ್ ಸೈಡ್ ಒಂದ್ 15-20 ಗಿಡ ಹಾಕಬೇಕು. 15-20 ಗಿಡ ಆದ್ರೆ 1/2 ಕೆಜಿ 1/2 ಕೆಜಿ ಲಾಸ್ಟ್ ಗೆ ಒಂದ್ 5 ಕೆಜಿ ಈ ತರ ಸಿಗುತ್ತೆ. ಗೌರಿ ಗಣೇಶ್ಗೆ ಮೆಂಟೈನ್ 500-580 ರೂಪಾಯಿ ಕೆಜಿ ತನಕ ಹೋಗಿದೆ ಮಲ್ಲಿಗೆ ಹೂವು. ಹೋಗಿದೆ, ಅವಾಗ 1 ತಿಂಗಳ ಸರ್ ರೇಟ್, ಅದು ಮತ್ತಿರಲ್ಲ, ಕಡಿಮೆ ಆಗ್ತಲೇ ಬರುತ್ತೆ. ಹೌದು, ಈಗ ಒಳ್ಳೆಯ ರೇಟ್ ಸಿಗಬೇಕು ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ತರದ ಹೂವನ್ನು ಬೆಳಿಬೇಕು ಅಂತ. ಸಾಮಾನ್ಯವಾಗಿ ನೀವು ಸುಗಂಧರಾಜ ಬೆಳಿತೀರಿ ಅಂದ್ರೆ ಎಲ್ಲಾ ಕಾಲದಲ್ಲೂ ಅದು ಸಿಗುತ್ತೆ, ಎಲ್ಲಾ ಕಾಲದಲ್ಲೂ ರೇಟ್ ಇರುತ್ತಲ್ವಾ ಸರ್? ರೇಟ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಕಾಲದಾದ್ರೂ ಇದೇ ಇರುತ್ತೆ. ಗೌರಿ ಗಣೇಶನಿಗೆ ಜಾಸ್ತಿ ರೇಟ್ ಶ್ರಾವಣದಾಗೆ, ಅಲ್ಲೇ ತಕ್ಕ ನಾವು ಕಾಪಾಡ್ಬೇಕು ಅದನ್ನ. ಅಂದ್ರೆ ನೀವು ಮಳೆಗಾಲದಲ್ಲಿ, ಬೇಸಿಗೆಕಾಲದಲ್ಲಿ, ಎಲ್ಲಾ ಕಾಲದಲ್ಲೂ ನಿಮಗೆ ಕೃಷಿಯಲ್ಲಿ ಕೆಲಸ ಇರುತ್ತೆ, ಅಂದ್ರೆ ನಿಮಗೆ ವಿಶ್ರಾಂತಿ ಅನ್ನೋದು ಸಿಗಲ್ಲ ನಿಮಗೆ? ಏನಿಲ್ಲ, ಮಾಡ್ತೀವಿ ಸ್ವಲ್ಪ ಹೊತ್ತು, ಇನ್ನೇನು ಹೂ ತಂದ ಮೇಲೆ ಮನೆ ಕಟ್ಟಿ ಅದನ್ನ ಕಳಿಸಿ ಸ್ವಲ್ಪ ಟೀಗೆ ಕುಡ್ಕೊಂಡು ಹೋಗ್ ಬರಮ್ಮ, ಕಳೆ ತೆಗಿಬೇಕು, ನಾಳೆ ಹೂ ಬರುತ್ತೆ, ಔಷಧಿ ಹೊಡಿಬೇಕು, ಈ ತರ ಎಲ್ಲ ಕೆಲಸ ಇರುತ್ತೆ ಸರ್. ಅಂದ್ರೆ ಬಹಳ ಕೆಲಸ ಇರುತ್ತೆ, ಮಾಡ್ತಿರ್ಬೇಕು ಬೇಜಾರು ಇಟ್ಕೊಂಬಂಗೆ, ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕಡಿಮೆ ಬರುತ್ತೆ, ಹಾಕಿದ್ದು ಅದ್ರಾಗ ಬಂಡವಾಳ ಬರಲ್ಲ. ಈಗ ನೀವ್ ಹೇಳಿದ್ರ ನಾವಂತೂ ಓದಕ್ ಆಗ್ಲಿಲ್ಲ 5ನೇ ಕ್ಲಾಸ್ ಅಂತ ಹೇಳಿದ್ರೆ ಅಷ್ಟೇ ಓದಿದ್ದು, ಅಂದ್ರೆ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸ ಕೊಡಿಸಿದ್ರ, ಅಂದ್ರೆ ನೀವು ಈ ತರ ಕಷ್ಟಪಟ್ಟು ದುಡದ್ರದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರಲ್ವಾ? ಈಗ ಎಲ್ಲರಂತೆ ನಾವು ಬಿಡಪ್ಪ ನೀರಾವರಿ ಬೇಡ, ಹೂವಿನ ಬೆಳೆಗಳು ಏನ್ ಬೆಳೆಯೋದು, ಯಾವ್ದೋ ಒಂದ್ ಬೆಳೆದ ಇಟ್ಕೊಂಡು ನೀವು ಕುತ್ಕೊಂಡಿದ್ರೆ ಈ ತರ ಮಕ್ಕಳಿಗೆಲ್ಲ ಕೆಲಸ ಕೊಡಿಸಕ್ ಆಗ್ತಾ ಇರ್ಲಿಲ್ಲ ಸರ್? ಆಗ್ತಿರ್ಲಿಲ್ಲ, ಮಾಡಿ ಸದ್ಯವೇಸಿ ಮಾಡಿ ಮಾಡಲೇಬೇಕು ಅಂತ ಉದ್ದೇಶ ಬಂತು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ವಿ. ಹೌದು, ಈಗ ಮಕ್ಕಳೆಲ್ಲ ನಿಮಗೆ ಕೆಲಸದಲ್ಲಿ ಇದ್ದಾರೆ, ಅಂದ್ರೆ ಒಳ್ಳೆಯ ಒಂದು ಜೀವನ ಕಟ್ಟಿಕೊಂಡಿದ್ದೀರಾ ಅಲ್ವಾ ನೀವು? ಬಹಳ ಕಷ್ಟದಿಂದ ಮಾಡಿದ್ವಿ, ಪರವಾಗಿಲ್ಲ ಅನ್ಸುತ್ತೆ. ಈಗ ಮೊದಲೆಲ್ಲ ಬಹಳ ಕಷ್ಟಪಟ್ಟಿದ್ರ? ಬಹಳ ಕಷ್ಟಪಟ್ಟಿ. ಕಷ್ಟ ಅಂದ್ರೆ ಏನ್ ಪಟ್ಟಿರ? ಅಯ್ಯೋ, 7 ವರ್ಷ ಅದು ಅವ ಕೂಲಿ ಕಮ್ಮಿ. ಒಂದಾಳಿಗೆ ಇವಾಗ ಏನೇನು ಕೆಲಸ ಮಾಡ್ಬೇಕಂದ್ರೆ ಈಗ 500 ಕೊಟ್ರಿ ಅಂತಾರೆ, 300 ಕೊಟ್ರಿ ಅಂತಾರೆ. ಅವಾಗ 20 ರೂಪಾಯಿ ಕೂಲಿ, 15 ರೂಪಾಯಿ ಕೂಲಿ. ಅವಾಗ್ಲಿಂದಲೂ ಮಾಡಿದ್ವಿ ಸರ್, 25 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ರೂಪಾಯಿ ಕೂಲಿನೂ ಮಾಡಿದ್ರ ನೀವು? ಮಾಡಿದ್ವಿ. ಏನ್ ಕೆಲಸ ಮಾಡ್ತಾ ಇದ್ರ ಕೂಲಿ ಕೆಲಸ 15 ರೂಪಾಯಿ ಅಂದ್ರೆ? ಅವಾಗ ಕಳೆ ಭತ್ತ ಬೆಳೀತಿದ್ರು, ಸಸಿ ಹಾಕದು, ನಾಟಿ ಕೀಳೋದು, ಅದನ್ನೆಲ್ಲ ಮಾಡ್ಬೇಕು ಸರ್. ಅವಾಗ ಇವಾಗ ಆ ಕೆಲಸ ಮಾಡ್ಬೇಕಂದ್ರೆ 500 ರೂಪಾಯಿ ಕೊಟ್ರಿ ಅಂತಾರೆ. ಅದನ್ನ ಅದ್ ಮಾಡದೆ ಬಿಟ್ಬಿಟ್ರು ಭತ್ತ ಬೆಳೆಯೋದು, ಬರೀ ಇದು ಮಾಮೂಲು ಹೂವು ಹಾಕೋದು ಮಾಡೋದು ಅಷ್ಟೆ. ಈಗ 15 ರೂಪಾಯಿ ಅವತ್ತಿನ ದಿನ ಒಂದ್ ದಿನ ಕೂಲಿ ಮಾಡ್ತಾ ಇದ್ರಲ್ಲ, ಅದು ನಿಮಗೆ ಜೀವನಕ್ಕೆ ಆಗ್ತಾ ಇತ್ತ? ಇಲ್ಲ ಸರ್, ಆಗ್ತಿರ್ಲಿಲ್ಲ. ಆದ್ರೂ ಕಷ್ಟಪಡ್ತಿದ್ವಿ, ಅಷ್ಟು ದುಡ್ಡು ತಂದು ಎಷ್ಟು ಮಾಡಕ್ ಅವಾಗಲ್ಲ ಆಗ್ತಿರ್ಲಿಲ್ಲ. ಅಂದ್ರೆ ಅಷ್ಟು ನೀವು ಕಷ್ಟಪಟ್ಟಿರೋದ್ರಿಂದಲೇ ಇವತ್ತೊಂದು ಸ್ವಲ್ಪ ಆರ್ಥಿಕವಾಗಿ ಮೇಲ್ ಬಂದಿದ್ರಲ್ವಾ? ನೀರಾವರಿ ಮಾಡಿಕೊಂಡಿದ್ರ, ಒಳ್ಳೆ ಒಳ್ಳೆ ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ರ, ಜೊತೆಗೆ ಅಡಿಕೆನೂ ಹಾಕಿದ್ವಿ ಅಂತ ಹೇಳಿದ್ರೆ. 2 ವರ್ಷ ಆಗಿದೆ ಸರ್ ಅಡಿಕೆ. ಅಡಿಕೆ ಹಾಕಿ ಯಾವ ರೀತಿ ಇದೆ ಅಡಿಕೆ ಗಿಡಗಳು? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಚೆನ್ನಾಗಿದಾವ. ಇನ್ನ 4 ವರ್ಷ 5 ವರ್ಷ ಬೇಕು, ಕಾಯ್ಬೇಕು. ಅದರಿಂದ ಆದಾಯ ಬರಬೇಕು. ಬರಬೇಕಂದ್ರೆ ಈಗ ಆಗ್ತಿರೋದೆ ಬಂಡವಾಳ, ಇದಕ್ಕೂ ಹಾಕೋದು ಅದಕ್ಕೂ ಹಾಕೋದು, ಬಂಡವಾಳ ಹಾಕಿದ್ರೆ ಬರುತ್ತೆ, ಒಂದಿನ ಒಂದಿನ ಬರುತ್ತೆ ನಮಗೆ ಅಂತಂದ್ ಮಾಡ್ತಾ ಇದೀವಿ ಸರ್. ನಾವು ಎಷ್ಟು ಗಿಡ ಹಾಕಿದ್ರೆ ಅಡಿಕೆ ಗಿಡನ? ಒಂದ್ 2000 ಅಟಕಿ. ಒಳ್ಳೇದು ಮಂಜಮ್ಮ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಹೂವಿನ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸೇವಂತಿಗೆ ಹಾಗೂ ಸುಗಂಧರಾಜ ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಹೊಳಲ್ಕೆರೆ ತಾಲೂಕು ಭರಮಪುರ ಗ್ರಾಮದ ರೈತ ಮಹಿಳೆ ಮಂಜಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ. ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಬಾಳೆಯಲ್ಲಿ ಸಿಗಟೋಕ ಎಲೆಚುಕ್ಕೆ ರೋಗದ ಲಕ್ಷಣ ಮತ್ತು ಅದರ ನಿರ್ವಹಣಾ ಕ್ರಮ. ಇತ್ತೀಚಿನ ದಿನಗಳಲ್ಲಿ ಬಾಳೆ ಬೆಳೆಗಾರರಲ್ಲಿ ಒಂದು ಆತಂಕವನ್ನು ಸೃಷ್ಟಿಸಿರತಕ್ಕಂತಹ ಪ್ರಮುಖ ರೋಗ ಅಂತ ಯಾವುದು ಅಂತಂದ್ರೆ ಈ ಒಂದು ಸಿಗಟೋಕ ಎಲೆಚುಕ್ಕೆ ರೋಗ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಕೂಡ ಕಂಡು ಬರುತ್ತಿದೆ. ಸೊ ಇದರಲ್ಲಿ ನಾವು ಗಮನಿಸಿರ್ತಕ್ಕಂತಹ ಒಂದು ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಯಾವ್ಯಾವ ರೈತ ಬಾಂಧವರು ಅವರ ಹೊಲದಲ್ಲಿ ಒಂದು ಲಘು ಪೋಷಕಾಂಶಗಳ ಒಂದು ಕೊರತೆ ಇದೆ, ಜೊತೆಗೆ ಯಾರ್ಯಾರು ಲಘು ಪೋಷಕಾಂಶಗಳನ್ನ ಉಪಯೋಗಿಸ್ತಿಲ್ಲ. ಸೊ ಅಂತಹ ಪ್ರದೇಶಗಳಲ್ಲಿ ಪೋಷಕಾಂಶಗಳು ಸ್ವಲ್ಪ ಕೊರತೆ ಇದ್ದಂತಹ ಪ್ರದೇಶಗಳಲ್ಲಿ ಈ ರೋಗ ಉಲ್ಬಣ ಆಗ್ತಿರೋದು ಕೂಡ ನಾವು ಕೆಲವೊಂದು ತಾಕಿನಲ್ಲಿ ಗಮನಿಸಿದ್ದೇವೆ. ಸೊ ಹಂಗಾಗಿ ಈ ಒಂದು ಎಲೆಚುಕ್ಕೆ ರೋಗದ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಈ ಒಂದು ಬಾಳೆ ಎಲೆಯ ಕೆಳ ಮತ್ತು ಅಂಚಿನ ಒಂದು ಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಸೊ ಈ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಏನ್ ಕಂಡು ಬರ್ತವೆ? ಸೊ ಈ ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆ ಸೇರ್ಬಿಟ್ಟು ಸೊ ಎಲೆಗಳು ಸಂಪೂರ್ಣವಾಗಿ ಒಣಗಿದ ರೂಪದಲ್ಲಿ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಎಲೆಗಳು ಒಣಗಿದಂತದ್ದು ಕಂಡು ಬರ್ತಕ್ಕಂಥದ್ದು ಒಂದು ಬಡ್ಡೆ ಎಲೆಗಳು, ಏನು ಈ ಕೆಳಭಾಗದ ಎಲೆಗಳೇನಿರ್ತವೆ. ಸೊ ಅಲ್ಲಿಂದ ಈ ಒಂದು ಒಣಗಲಿಕ್ಕೆ ಈ ಒಂದು ರೋಗ ಉಲ್ಬಣ ಆಗಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಿಂಗೆ ಕೆಳಗಿಂದ ಮೇಲಿನ ಎಲೆಗಳು ಕೂಡ ಇದು ಪಸರಿಸಿ ಇಡೀ ಒಂದು ಬಾಳೆ ಗಿಡವನ್ನ ನೋಡಿದಾಗ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರೋ ರೀತಿಯಲ್ಲಿ ಇದು ಗೋಚರಿಸುತ್ತೆ. ಸೊ ಇದಿಷ್ಟು ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ಇದು ಹೆಸರೇ ಸೂಚಿಸುವಂತೆ ಬಾಳೆಯಲ್ಲಿ ಈ ಒಂದು ಚುಕ್ಕೆಗಳು ಕಂಡು ಬಂದು ಚುಕ್ಕೆಗಳು ಒಂದರಿಂದ ಒಂದು ಸೇರಿಬಿಟ್ಟು ಸಂಪೂರ್ಣವಾಗಿ ಎಲೆಗಳು ಒಣಗಿ ಹೋಗುತ್ತೆ. ಸೊ ಇದರಲ್ಲಿ ನಿರ್ವಹಣಾ ಕ್ರಮದಲ್ಲಿ ಈಗ ನಾನು ಮುಂಚೆನೇ ಹೇಳಿರಂಗೆ ಸ್ವಲ್ಪ ಯಾವ್ಯಾವ ರೈತರು ಈ ಲಘು ಪೋಷಕಾಂಶಗಳ ಒಂದು ಸಿಂಪರಣೆಯನ್ನ ಮಾಡಿದರೆ ಅಥವಾ ಲಘು ಪೋಷಕಾಂಶಗಳ ಕೊರತೆ ಎಲ್ಲಿ ಕಡಿಮೆ ಇದೆ, ಸೊ ಅಂತಹ ಭಾಗದಲ್ಲಿ ಈ ಒಂದು ರೋಗ ಬಾಧೆನೂ ಕೂಡ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ. ಎಲ್ಲೆಲ್ಲಿ ಈ ಒಂದು ರೋಗದ ಬಾಧೆ ಕಂಡು ಬರುತ್ತೆ, ಸೊ ಅಂತಹ ಕಡೆ ನಮಗೆ ಪ್ರೊಪಿಕೋನೋಜಲ್ ಅನ್ನ 1 ಮಿಲಿಲೀಟರ್ ಪರ್ ಲೀಟರ್ನಂತೆ ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಈ ಒಂದು ರೋಗ ಕಂಡು ಬಂದಾಗ ಸಿಂಪರಣೆಯನ್ನ ಮಾಡೋದ್ರಿಂದ ಈ ಒಂದು ಸಿಗಟೋಕ ಎಲೆಚುಕ್ಕೆ ರೋಗವನ್ನ ನಿಯಂತ್ರಣ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತಹ ಒಂದು ನಮಗೆ ಫಂಜಿಸೈಡ್ಸ್ ಅಂದ್ರೆ ಎಕ್ಸಾಕೋನೋಜಲ್ ಅನ್ನ 1.5 ml ಪರ್ ಲೀಟರ್ ನಂತೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಈ ಒಂದು ಎಲೆಯ ಚುಕ್ಕೆ ರೋಗ ನಾವು ನಿಯಂತ್ರಣ ಮಾಡಬಹುದು. ಇದ್ರ ಜೊತೆಗೆ ಸಿಂಪರಣೆಯನ್ನ ಮಾಡುವಾಗ ನಮಗೆ ಬನಾನಾ ಸ್ಪೆಷಲ್ ಅಂತಿದೆ. ಸೊ ಬನಾನಾ ಸ್ಪೆಷಲ್ ಅಂದ್ರೆ ಇದು ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಮಾಡಿರ್ತಕ್ಕಂತಹ ಒಂದು ಟೆಕ್ನಾಲಜಿ. ಸೊ ಇದನ್ನು ಕೂಡ ಈ ಒಂದು ಫಂಜಿಸೈಡ್ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ರೆ ಈ ಒಂದು ಒಂದು ರೋಗವನ್ನ ಹತೋಟಿ ಮಾಡಬಹುದು. ಬೇಸಿಕಲಿ ಈ ಒಂದು ಏನು ಈ ಬನಾನಾ ಸ್ಪೆಷಲ್ ಇದೆ, ಸೊ ಇದರಲ್ಲಿ ಬೋರಾನು, ಐರನ್, ಕಾಪರ್ ಮತ್ತೆ ಮೆಗ್ನೀಷಿಯಂ ಅಂತಕ್ಕಂತಹ ಲಘು ಪೋಷಕಾಂಶಗಳಿರ್ತವೆ. ಸೊ ಇದನ್ನು ಕೂಡ ನಾವು ಈ ಒಂದು ಶಿಲೀಂದ್ರನಾಶಕಗಳ ಜೊತೆಯಾಗಿ ಕೊಡೋದ್ರಿಂದ ಈ ಎಲೆಚುಕ್ಕೆ ರೋಗವನ್ನು ತಡೆಗಟ್ಟಬಹುದು. ಅದರ ಜೊತೆಗೆ ನಮಗೆ ಇಲ್ಲೆಲ್ಲಿ ಈ ಒಂದು ರೋಗ ಕಂಡು ಬಂದಂತಹ ಪ್ರಾಥಮಿಕ ಹಂತಗಳಲ್ಲಿ ಈ ಒಂದು ಚುಕ್ಕೆಗಳ ಬಾಧೆ, ಈ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಎಲೆಗಳನ್ನ ತೆಗೆದು ಬಿಟ್ಟು ಸುಟ್ಟು ಹಾಕೋದ್ರ ಮುಖಾಂತರ ಕೂಡ ಈ ಒಂದು ರೋಗವನ್ನ ಪ್ರಾಥಮಿಕ ಹಂತದಲ್ಲೂ ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ಮೂಲಕ ನಾನು ಕೇಳುಗಾರ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಬಾಳೆಯಲ್ಲಿ ನಾವು ಈ ಒಂದು ರೋಗದ ಹತೋಟಿಗೆ ಸಮಗ್ರವಾಗಿ ಮಾಡಬೇಕು ಅಂದ್ರೆ ನಾನು ಹೇಳಿರಂತೆ ಕೆಲವೊಂದು ಶಿಲೀಂದ್ರನಾಶಕಗಳನ್ನ ಯೂಸ್ ಮಾಡ್ರಿ. ಅದ್ರ ಜೊತೆಗೆ ಬನಾನಾ ಸ್ಪೆಷಲ್ ಅನ್ನ 6 ತಿಂಗಳಾದ ನಂತರ ಪ್ರತಿ ತಿಂಗಳಿಗೊಮ್ಮೆ 5 ಗ್ರಾಂ ಪರ್ ಲೀಟರ್ ಹಂಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನ ಪಡೆಯಬಹುದು ತಿಳಿಸ್ತಾ. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886020023. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ಭಾರತೀಯ ಹವಾಮಾನ ಇಲಾಖೆ ಪ್ರಕಟಿಸಿರುವ ಇಂದಿನ ಹವಾಮಾನ ಮುನ್ಸೂಚನೆ ಈ ರೀತಿಯಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಕಳೆದ ಹಲವು ದಿನಗಳಿಂದ ಒಣಹವೆ ಮುಂದುವರೆದಿದ್ದು, ಮುನ್ಸೂಚನೆಯಂತೆ ಮುಂದಿನ 3 ದಿನಗಳು ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ವೇಳೆ ಮಂಜು ಮುಸುಕಿದ ವಾತಾವರಣ ಸಂಭವವಿರುತ್ತದೆ. ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ ಇದೆ. ಕರಾವಳಿ ಸೇರಿದಂತೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಬೆಳಗ್ಗೆ ಹಾಗೂ ಸಂಜೆ ವೇಳೆ ತೀವ್ರ ಚಳಿಯ ವಾತಾವರಣ ಇರುವುದು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಸುಮಲಾಲಿ ಸುಮಲಾಲಿ ಜಾಣೆ ಜಗಾರ ಹೆಣ್ಣೆ ಸುಮಲಾಲಿ ಸುವಿ ಸುಮಲಾಲಿ ಸುಮಲಾಲಿ ಜಾಣೆ ಜಗಾರ ಹೆಣ್ಣೆ ಸುಮಲಾಲಿ ಜಾಣೆ ಜಗಾರ ಹೆಣ್ಣೆ ಸುಮಲಾಲಿ ತೋರಿಸ್ತಾವನೆ ಆ ಸುವಿ ಸುಬಮ್ಮಲಾಲೆ ಸುವಲಾಲಿ ಜಾಣೆ ಜಗರದೆಣ್ಣೆ ಸುವಲಾಲಿ ಸುಬಿ ಸುಬಮ್ಮಲಾಲೆ ಸುವಲಾಲಿ ಜಾಣೆ ಜಗರದೆಣ್ಣೆ ಸುವಲಾಲಿ ಜಾಣೆ ಜಗರದೆಣ್ಣೆ ಸುವಲಾಲಿ ತೋಡಿಸವನೆ ದುಂಡು ತೋಡಿಗೆ ತೊಟ್ಟು ಸುವಲಾಲಿ